ಆಕಾಶವಾಣಿ ಮಂಗಳೂರು, ಸಮಯ 6:50. ಇನ್ನು ಮುಂದೆ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಲು ಅಣಬೆ ಕೃಷಿ ಅನುಭವ ಕುರಿತು ಪುತ್ತೂರಿನ ಗಿರೀಶ್ವರ ಭಟ್ ಎಂ ಅವರೊಂದಿಗೆ ಸಂದರ್ಶನ, ಆ ಬಳಿಕ ಕೃಷಿ ಮಾಹಿತಿ ಮತ್ತು ಮಾರುಕಟ್ಟೆ ದರ ಇವನ್ನೆಲ್ಲವನ್ನು ಕೂಡ ಕೇಳುವಿರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹1,000 ರಿಂದ ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇದೀಗ ಕೇಳಿ ಹಾಲು ಅಣಬೆ ಕೃಷಿ ಅನುಭವ ಕುರಿತು ಪುತ್ತೂರಿನ ಗಿರೀಶ್ವರ ಭಟ್ ಎಂ ಅವರೊಂದಿಗೆ ಸಂದರ್ಶನ. ಗಿರೀಶ್ವರ ಭಟ್ ಅವರೇ ನಮಸ್ಕಾರ. ನಮಸ್ತೆ. ಬಹಳ ಹಳ್ಳಿಯ ಪ್ರದೇಶ, ಸುತ್ತಮುತ್ತ ಸಾಕಷ್ಟು ಕಾಡು ಇರುವಂತಹ ಒಂದು ಪ್ರದೇಶ, ಆದರೂ ಕೂಡ ಒಂದು ರೀತಿಯ ಸಾಹಸಮಯ ಜೀವನವನ್ನು ನೀವು ಮಾಡ್ತಾ ಇದ್ರಿ ಅಂತಲೇ ಕಾಣ್ತಾ ಇದೆ. ಇಲ್ಲಿ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವಂತಹದ್ದು ಎನ್ನುವುದಕ್ಕೆ ಒಂದು ಅರ್ಥವನ್ನ ನೀವು ಕಂಡುಕೊಂಡಿದ್ದೀರಿ. ವಿಶೇಷವಾಗಿ ಅಣಬೆ ಕೃಷಿಯನ್ನ ಮಾಡ್ತಾ ಇದ್ರಿ, ಅಣಬೆಯನ್ನ ನೇರ ಮಾರಾಟ ಮಾಡುವುದರ ಬದಲಿಗೆ ಅದಕ್ಕೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ಬೇರೆ ಬೇರೆ ಉತ್ಪನ್ನವನ್ನ ತಯಾರು ಮಾಡಿಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಗೆ ನೀವು ಕಳುಹಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರಿ. ನಿಮ್ಮ ಒಂದು ಹಿನ್ನೆಲೆ ಮತ್ತು ಈ ಅಣಬೆ ಕೃಷಿಯಲ್ಲಿ ನಿಮಗೆ ಆಸಕ್ತಿ ಬಂದಿರುವಂತಹದ್ದು ಈ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನನ್ನ ವಿದ್ಯಾಭ್ಯಾಸ ಕಾಲೇಜು ಎಜುಕೇಶನ್ ಪೂರ್ತಿ ಉಡುಪಿಯಲ್ಲಿ ನಡೆದದ್ದು. ಅಲ್ಲಿ ಶ್ರೀಮನ್ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಮಹಾಪಾಠಶಾಲಾ ಅಂತೇಳಿ SMSP ಸಂಸ್ಕೃತ ಕಾಲೇಜು, ಅಲ್ಲಿ ವಿದ್ವತ್ ಅನ್ನ ಅಧ್ಯಯನ ಮಾಡಿದ್ ನಾನು. ಸಂಸ್ಕೃತದಲ್ಲಿ ಜ್ಯೋತಿಷ್ಯ ವಿಭಾಗದಲ್ಲಿ ವಿದ್ವತ್ ಇದನ್ನ ಅಧ್ಯಯನ ಮಾಡಿದೆ. ಜೊತೆಗೆ ಪೂರ್ಣ ಪ್ರಜ್ಞಾ ಈವ್ನಿಂಗ್ ಕಾಲೇಜಲ್ಲಿ PUC ಮತ್ತು ಡಿಗ್ರಿಯನ್ನು ಮಾಡಿದೆ. ಆವಾಗ ಆ ವಿದ್ವತ್ ಕೋರ್ಸ್ ಏನಿತ್ತು ಅದರ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರಲಿಲ್ಲ. PU ಬೋರ್ಡ್ ಇಂದ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ರು. ಹಾಗೆ ವ್ಯಾಲ್ಯೂಡ್ ಸರ್ಟಿಫಿಕೇಟ್ ಒಂದು ಇರಲಿ ಅಂತ ಹೇಳುವ ಉದ್ದೇಶದಿಂದ ತಿರುಪತಿ ಯೂನಿವರ್ಸಿಟಿಯಲ್ಲಿ MA ಮಾಡಿದೆ. ನಾನಲ್ಲಿ MA ಮುಗಿಸುವ ಟೈಮಿಗೆ ಇದು ಕೂಡ ಯೂನಿವರ್ಸಿಟಿ ಆಯ್ತು, ವಿದ್ವತ್ ಕೂಡ MA ಅಂತ ಹೇಳಿ ಕನ್ಸಿಡರ್ ಆಯ್ತು. ಡಿಗ್ರಿ ಸರ್ಟಿಫಿಕೇಟ್ ಇಂದ ಹೊರತಾದಂತಹ ಜೀವನವನ್ನು ನೀವು ಮಾಡ್ತಾ ಇದ್ರಿ ಇವಾಗ. ಹೌದು, ನಾನು ಓದಿದ್ದಕ್ಕೂ ಮಾಡ್ತಾ ಇರುವಂತದ್ದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಆದ್ರೆ ಉಡುಪಿಯಲ್ಲಿ ಜೀವನದ ಪಾಠವನ್ನು ಚೆನ್ನಾಗಿ ಕಲ್ತಿದ್ದೆ ನಾನು, ವಿದ್ಯಾರ್ಥಿ ಸಂಘಟನೆಗಳು ಇದೆಲ್ಲದರಲ್ಲೂ ತೊಡಗಿಸಿಕೊಂಡು, ಹಾಗೆ ಅಲ್ಲಿ ಸಿಕ್ಕಿದ ಆ ಜ್ಞಾನದಿಂದ ಇವತ್ತು ಈ ವ್ಯವಹಾರಗಳನ್ನು ನಡೆಸ್ತಾ ಇದ್ದೇನೆ. ನಾನು ವಿದ್ಯಾಭ್ಯಾಸದ ಬಳಿಕ ಉದ್ಯೋಗವನ್ನು ನೋಡುವ ಬದಲಾಗಿ ತಂದೆಯ ಕೃಷಿ ಆಧಾರಿತ ಕುಟುಂಬ ನಮ್ದು, ಹಾಗಾಗಿ ಕೃಷಿಗೆ ಬರುವ ಅಂತ ಯೋಚನೆ ಮಾಡಿದೆ. ಕೃಷಿಯ ಜೊತೆಯಲ್ಲಿ ನಾವು ಇವತ್ತಿನ ಕಾಲಕ್ಕೆ ಹೊಂದಿಕೊಂಡು ಜೀವನವನ್ನ ಅನುಭವಿಸುವುದಕ್ಕೆ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಹೇಳುವಂತದ್ದು ಯೋಚನೆ ಇತ್ತು. ಹಾಗಾಗಿ ಅಡಿಕೆ ಹಾಳೆಯಿಂದ ಪ್ಲೇಟ್ ಮಾಡುವಂತ ಉದ್ಯಮವನ್ನು ಒಂದು 10 ವರ್ಷ ನಡೆಸಿದೆ. ಅದಾದ್ಮೇಲೆ ಚೆನ್ನಾಗಿ ನಡೀತಾ ಇತ್ತದು, ಲಾಭದಾಯಕವಾಗಿತ್ತು. ಆದ್ರೆ ಲೇಬರ್ ಸಮಸ್ಯೆ, ಕೆಲಸಗಾರರ ಸಮಸ್ಯೆಯಿಂದಾಗಿ ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿ ಬಂತದನ್ನು. ಇಲ್ಲಿ ವಿಟ್ಲದ ಹತ್ತಿರ ಬಲಿಪ್ಪಗುಳಿ ಅಂತ ರಾಜಾರಾಮ್ ಭಟ್ ಅವರಿಗೆ ಇಕೋವಿಷನ್ ಅವರಿಗೆ ಸಪ್ಲೈ ಕೊಡ್ತಾ ಇದ್ದೆ ನಾನು ಹಾಳೆ ಪ್ಲೇಟ್ ಅನ್ನು ಮಾಡಿ. ಅನಿವಾರ್ಯ ಕಾರಣದಿಂದ ನಿಲ್ಲಿಸಬೇಕಾಗಿ ಬಂತದನ್ನು. ಅದಕ್ಕೆ ಬದಲಾಗಿ ಏನ್ ಮಾಡುವಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನ್ನ ಶ್ರೀಮತಿ ಒಂದು ಸಲಹೆ ಕೊಟ್ಲು, ಅಣಬೆ ಬೆಳಿಬಹುದು ಅಂತೇಳಿ. ಅವಳು BSc ಓದಿದ್ದು, ಬಾಟ್ನಿ ಓದಿದವಳು, ಹಾಗಾಗಿ ಅಣಬೆ ಬೆಳೆಯ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಲು. ಹೀಗೆ ಹುಡುಕ್ತಾ ಇರುವಾಗ ಅದರ ತರಬೇತಿಯ ವ್ಯವಸ್ಥೆ ಒಂದು ಸುಳ್ಯದಲ್ಲಿ ಸಿಕ್ಕಿತು. ಹಾಗೆ ಅಲ್ಲಿ ಒಂದು ಸಣ್ಣ 1 ಗಂಟೆಯ ತರಬೇತಿಯನ್ನು ತಗೊಂಡು ಇಳಿದೆ ಅಣಬೆ ಬೆಳೆಗೆ. ಒಂದು ಟ್ರಯಲ್ ನೋಡಿದೆ, 2 ಟ್ರಯಲ್ ನೋಡಿದೆ, ಅಣಬೆ ಬರ್ತಾ ಇತ್ತು. ಹಾಗೆ ನೋಡ್ತಾ ನೋಡ್ತಾ ಇದ್ದಾಗ ಒಂದಷ್ಟು ಅದರಲ್ಲಿ ತೊಂದರೆಗಳನ್ನು ಅನುಭವಿಸಿದೆ. ಆದ್ರೆ ನನಗೆ ಆವಾಗ ಬಂದ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಬರುವ ಸಮಸ್ಯೆಯನ್ನು ಎದುರಿಸುವುದು ಹೇಗೆ ಅಂತ ಹೇಳಲಿಕ್ಕೆ ಯಾರು ಇರಲಿಲ್ಲ. ತರಬೇತಿ ಕೊಟ್ಟವರಿಗೂ ಅಷ್ಟು ಮಾಹಿತಿ ಇರಲಿಲ್ಲ, ಬರೀ 1 ಗಂಟೆ ತರಬೇತಿ ಆಗಿತ್ತದು. ಆಮೇಲೆ ನನಗೆ ಇನ್ನೊಂದು ಏನ್ ಯೋಚನೆ ಬಂತು ಅಂತ ಹೇಳಿದ್ರೆ, ಬರೀ 1 ಕೆಜಿ ಬೀಜವನ್ನ ಬೆಳೆದು ಅದರಲ್ಲಿ 1 ಟ್ರಯಲ್ ಇದರಲ್ಲಿ ನಮಗೇನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಬೆಳೆಯನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರೆ ನಾವು ಅದರಲ್ಲಿ ಏನು ಅಂತ ತಿಳ್ಕೊಳ್ಬಹುದು ಅಂತ ಯೋಚನೆ ಮಾಡಿ ನಿರಂತರ ಬೆಳಿಲಿಕ್ಕೆ ಶುರು ಮಾಡಿದೆ. ಆವಾಗ ಸಮಸ್ಯೆಗಳ ಸಾಲುಗಳು ಬರಲಿಕ್ಕೆ ಶುರುವಾಯಿತು. ದಿನನಿತ್ಯ ಹಂತ ಹಂತದಲ್ಲಿ ಕಳ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತು. ಹುಡುಕಾಡ್ತಾ ಇದ್ದೆ ಎಲ್ಲಿ ಸಿಗ್ತದೆ, ಸಿಕ್ಕಿದಲ್ಲಿ ಗೂಗಲ್ನಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲೆಲ್ಲ ಮಾಹಿತಿಗಳನ್ನು ತಗೊಂಡು ಟ್ರಯಲ್ ಎರರ್ ಟ್ರಯಲ್ ಎರರ್ ಹೀಗೆ ಆಗ್ತಾ ಇತ್ತು. ಒಂದು ಹಂತಕ್ಕೆ ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ಇದು ಇಷ್ಟೇ ಅಲ್ಲ, ಇದರಲ್ಲಿ ಬಹಳ ತಿಳ್ಕೊಳ್ಳುವಂತದ್ದಿದೆ, ಇದನ್ನು ಈ ರೀತಿಯಲ್ಲಿ ನಾನು ಮುಂದುವರೆದು ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮಾಹಿತಿಯನ್ನ ಅರಸಲಿಕ್ಕೆ ಶುರು ಮಾಡಿದೆ. ಆವಾಗ ತೋಟಗಾರಿಕಾ ಇಲಾಖೆಯ ತರಬೇತಿಗಳು ಇದೆಲ್ಲ ಸಿಗ್ಲಿಕ್ಕೆ ಶುರುವಾಯ್ತು. ಹೀಗೆ ಹುಡುಕ್ತಾ ಇರುವಾಗ ನಾನು ಬೀಜ ತರಿಸುವ ಜಾಗ ಮೈಸೂರು, ಅವರು ಒಂದು ಮಾಹಿತಿಯನ್ನು ಒಂದು ತರಬೇತಿಯ ವ್ಯವಸ್ಥೆಯನ್ನು ಪ್ರೈವೇಟ್ ಆಗಿ ತರಬೇತಿ ಕೊಡುವವರ ಬಗ್ಗೆ ಬೆಂಗಳೂರಿನಲ್ಲಿ ಹೇಳಿದ್ರು. ಅವ್ರ ಹತ್ರ ಮಾಹಿತಿ ತರಬೇತಿ ತಗೊಳ್ಳಿಕ್ಕೆ ಹೊರಟೆ. ಅಪ್ರಾಕ್ಸಿಮೇಟ್ ಆ ಹೊತ್ತಿಗೆ ಆವಾಗ ಆಗುವಾಗ ನಾನು ಸಾಮಾನ್ಯ ಒಂದು 12 ಲಕ್ಷದಷ್ಟು ಹಣವನ್ನು ಕಳ್ಕೊಂಡಾಗಿತ್ತು ಅಣಬೆಯಲ್ಲಿ. ಯಾಕೆಂತ ಹೇಳಿದ್ರೆ, ದಿನನಿತ್ಯ ಬೀಜವನ್ನು ಕಟ್ಟುದು ಬಿಸಾಡುದು ಕಟ್ಟುದು ಎಸೆಯುವುದು ಈ ರೀತಿಯಲ್ಲಿ ನಡೀತಾ ಇತ್ತು. ಆದ್ರೂ ಎಷ್ಟು ಹೇಗಿದ್ರು ಅಷ್ಟು ಕಳ್ಕೊಂಡಾಗಿದೆ. ಮತ್ತೆ ಇದನ್ನ ನೋಡ್ಬೇಕು ಅಂತ ಹೇಳಿ ಇಷ್ಟರ ಜೊತೆಯಲ್ಲಿ ಇನ್ನೊಂದು 50,000 ಹೋದ್ರೆ ಹೋಗ್ತದೆ ಅಂತ ಹೇಳಿ ಟ್ರೈನಿಂಗ್ ಗೆ ಹೋದೆ. ಅಲ್ಲಿಗೆ ಹೋದಾಗ ನನಗೆ ಅಣಬೆಯ ಪ್ರಪಂಚ ಏನು ಅಂತ ಹೇಳುವಂತದ್ದು ಸರಿಯಾಗಿ ಗೊತ್ತಾಯ್ತು. ಮತ್ತೆ ನಮ್ಮ ಇಲ್ಲಿಯ ವಾತಾವರಣಕ್ಕೆ, ದಕ್ಷಿಣ ಕನ್ನಡದ ವಾತಾವರಣಕ್ಕೆ ನಾನು ಯಾವ ಅಣಬೆಯನ್ನು ಬೆಳೀತಾ ಇದ್ದೆ ಅದು ಸುಟೇಬಲ್ ಅಲ್ಲ ಅಂತ ಗೊತ್ತಾಯ್ತು. ನಾನು ಬೆಳಿಬೇಕಾದ ವೆರೈಟಿ ಬೇರೆ ಅಂತ ಗೊತ್ತಾಯ್ತು. ಹಾಗೆ ಆ ತರಬೇತಿಯನ್ನು ತಗೊಂಡು ಬಂದ ನಂತರ ನನ್ನ ವೆರೈಟಿಯನ್ನು ಬದಲಾವಣೆ ಮಾಡಿದೆ, ಹೊಸ ವೆರೈಟಿಯನ್ನು ತಗೊಂಡು ಬೆಳಿಲಿಕ್ಕೆ ಶುರು ಮಾಡಿದೆ. ಈಗ ಸಾಮಾನ್ಯವಾಗಿ ಕರಾವಳಿ ಜಿಲ್ಲೆಯನ್ನು ನೋಡಿದ್ರೆ ಹೆಚ್ಚು ಉಷ್ಣತೆ ಇರುವಂತಹದ್ದು, ಹೆಚ್ಚು ಮಾಯಿಶ್ಚರ್ ಇರುವಂತಹ ಒಂದು ಪ್ರದೇಶ ಇದು. ಈ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಅಣಬೆ ಮತ್ತು ಇಲ್ಲಿಯ ಒಂದು ವಾತಾವರಣ ಮೈಕ್ರೋ ಕ್ಲೈಮೇಟ್ ಎನ್ನುವಂತಹದ್ದು, ಇದನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು, ಎಷ್ಟು ತೇವಾಂಶ ಎಷ್ಟು ಉಷ್ಣಾಂಶ ಇರಬೇಕು ಅಣಬೆ ಬೆಳೆಯಲಿಕ್ಕೆ? ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ವಾತಾವರಣದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಇದು ಎರಡು ಒಟ್ಟಿಗೆ ಇಳಿತದೆ, ಒಟ್ಟಿಗೆ ರೈಸ್ ಆಗುವಂತದ್ದು. ಇದು ಡೌನ್ ಆಗುದು ಮತ್ತು ರೈಸ್ ಆಗುದು ಒಟ್ಟೊಟ್ಟಿಗೆ. ಅದೇ ಘಟ್ಟದ ಮೇಲೆ ಈಗ ಬೆಂಗಳೂರು ವಾತಾವರಣ ಇರಬಹುದು ಅಥವಾ ಆರ್ದ್ರ ಪ್ರದೇಶಗಳಲ್ಲಿ ನೋಡಿದ್ರೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಹ್ಯುಮಿಡಿಟಿ ಕಡಿಮೆ ಆಗ್ತದೆ, ಹ್ಯುಮಿಡಿಟಿ ಜಾಸ್ತಿ ಆದ್ರೆ ಟೆಂಪರೇಚರ್ ಕಡಿಮೆ ಆಗ್ತದೆ, ಈ ರೀತಿಯಲ್ಲಿ ಇರ್ತದೆ. ಈಗ ನಾನು ಬೆಳೀತಾ ಇರುವಂತ ವೆರೈಟಿ ಅದು ಮಿಲ್ಕಿ ಅಂತ, ಹಾಲು ಅಣಬೆ ಅಂತ ಹೇಳ್ತೇವೆ. ದಕ್ಷಿಣ ಭಾರತದಲ್ಲಿ ಕೋಲ್ಕತ್ತಾ ಈ ಕಡೆಯಿಂದ ಈಚೆಯಿಂದ ಬಂದದ್ದು. ಅದಕ್ಕೆ ಬೇಸಿಕ್ ಆಗಿ ಬೇಕಾಗುವಂತ ಟೆಂಪರೇಚರ್ ಸಾಮಾನ್ಯ 30-35 ಡಿಗ್ರಿ ಟೆಂಪರೇಚರ್ ಬೇಕದಕ್ಕೆ. ದಕ್ಷಿಣ ಕನ್ನಡದ್ದು ಅದಕ್ಕೆ ಸುಟೇಬಲ್ ಆಗಿದೆ. ಮತ್ತೆ ಹ್ಯುಮಿಡಿಟಿಯು ಹಾಗೆ ಒಂದು 85-90 ಒಳಗಿದ್ರೆ ಸಾಕಾಗ್ತದೆ. ಈಗ ಎಲ್ಲಾ ಕಡೆಯಲ್ಲಿ ಅಣಬೆ ತರಬೇತಿ ಅಂತ ಕೊಡ್ತಾರೆ, ಅಲ್ಲಿ ಎಲ್ಲ ಕಡೆಯಲ್ಲಿ ಆಯಿಸ್ಟಾರ್ ಅಂತ ಹೇಳುವ ವೆರೈಟಿಯನ್ನು ಬೆಳಿಲಿಕ್ಕೆ ತರಬೇತಿಯನ್ನು ಕೊಡ್ತಾರೆ, ಚಿಪ್ ಅಣಬೆ. ಆದ್ರೆ ಅದಕ್ಕೆ ಬೇಕಾದ ಬೇಸಿಕ್ ಟೆಂಪರೇಚರ್ ಎಷ್ಟು ಅಂತ ಹೇಳಿದ್ರೆ 20-25. ಇದು ನಮಗೆ ದಕ್ಷಿಣ ಕನ್ನಡದಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ 24 ಗಂಟೆ. ಮತ್ತೆ ಹ್ಯುಮಿಡಿಟಿ ಅದಕ್ಕೆ ಜಾಸ್ತಿ ಬೇಕು, ಸಾಮಾನ್ಯ 90 ಮೇಲೆ ಬೇಕು. ನಾನು ಆರಂಭದಲ್ಲಿ ಚಿಪ್ಪಣಬೆಯನ್ನೇ ಟ್ರಯಲ್ ಎರರ್ ಮೆಥಡ್ ಅಲ್ಲಿ ನೋಡ್ತಾ ಇದ್ದದ್ದು. ಆವಾಗ ತುಂಬಾ ಸಲ ನಾನು ಪ್ರಯತ್ನ ಪಟ್ಟೆ ಟೆಂಪರೇಚರ್ ಅನ್ನು ಇಳಿಸಲಿಕ್ಕೆ ಅಂತ. ಟೆಂಪರೇಚರ್ ಇಳಿದ ತಕ್ಷಣಕ್ಕೆ ಹ್ಯುಮಿಡಿಟಿಯು ಇಳಿತದೆ ಅಲ್ಲಿ, ಅದನ್ನ ಬ್ಯಾಲೆನ್ಸ್ ಮಾಡಿ ನಮಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಬರ್ತದೆ ಅಣಬೆ, ಬರೋದಿಲ್ಲ ಅಂತಿಲ್ಲ. 1 ಕೆಜಿ ಬೀಜವನ್ನು ನಾವು ಕಲ್ಟಿವೇಟ್ ಮಾಡಿದಾಗ ಸುಮಾರು ಒಂದು 2-4 ಕೆಜಿ ವರೆಗೆ ಒಂದೊಂದು ಸಲ ಬರ್ತದೆ. ಕಮರ್ಷಿಯಲ್ ಆಗಿ ಬೆಳೆಯುವಾಗ ನಮಗೆ ಅದನ್ನ ವರ್ಕೌಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ಮಿಲ್ಕಿ ಅಂತ ಹೋದಾಗ ಅದು 40 ಡಿಗ್ರಿವರೆಗಿನ ಟೆಂಪರೇಚರ್ ಅನ್ನು ಕೂಡ ತಡ್ಕೊಳ್ತದೆ, ಅದರಲ್ಲಿ ಮೈಸೀಲಿಯ ಡ್ಯಾಮೇಜ್ ಆಗುವಂತದ್ದು ಇದೇನು ಆಗುದಿಲ್ಲ. ಇನ್ನೊಂದು 28 ಡಿಗ್ರಿಯನ್ನು ನಾವು ಕಾನ್ಸ್ಟೆಂಟ್ ಆಗಿ ಅವತ್ತು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. 40 ಡಿಗ್ರಿಯಿಂದ ಮೇಲೆ ಹೋಗ್ತದೆ ಅಂತ ಇದ್ದಾಗ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದರ ಟೆಂಪರೇಚರ್ ಅನ್ನು ಅಂದರೆ ನಾವು ಗಾಳಿಯ ಸರ್ಕ್ಯುಲೇಷನ್ ಅಲ್ಲಿ ಏರಿಯೇಷನ್ ಅಂತ ಹೇಳ್ತೇವೆ ಅದರಲ್ಲಿ ಕಂಟ್ರೋಲ್ ಮಾಡಬಹುದು ಒಂದು 2-3 ಡಿಗ್ರಿಗಳನ್ನು. ಇನ್ನು ನಮ್ಮ ಡೂಮ್ ಅಥವಾ ಈಗ ಅಣಬೆ ಮನೆ ಏನಿದೆ ಇದರ ಮೇಲೆ ಶೇಡ್ ನೆಟ್ ಇತ್ಯಾದಿಗಳನ್ನು ಕವರ್ ಮಾಡಿಯೂ ಕೂಡ ಒಂದು 6-7 ಡಿಗ್ರಿ ಟೆಂಪರೇಚರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಕ್ಷಿಣ ಕನ್ನಡದ ವಾತಾವರಣಕ್ಕೆ ಮಿಲ್ಕಿ ಹಾಲು ಅಣಬೆ ಅಂತ ಹೇಳುವಂತದ್ದು ತುಂಬಾ ಸುಟೇಬಲ್. ಈಗ ಅಣಬೆ ಕೃಷಿಯನ್ನು ಪ್ರಾರಂಭ ಮಾಡುವುದಕ್ಕೆ ಮೂಲ ಸೌಕರ್ಯಗಳು ಏನೇನು ಬೇಕಾಗ್ತವೆ ಮತ್ತು ಇದನ್ನ ಹೇಗೆ ಹೊಂದಾಣಿಕೆ ಮಾಡ್ತೀರಿ ನೀವು? ಮುಖ್ಯವಾಗಿ ಮೂಲ ಸೌಕರ್ಯ ಅಂತ ಹೇಳಿದ್ರೆ ಒಂದು ರಾ ಮೆಟೀರಿಯಲ್ ಅಂತ ತಗೊಂಡ್ರೆ ಬೈಹುಲ್ಲು ಬೇಕಾದ್ದು, ಇನ್ನು ಅಡಿಕೆ ಹಾಳೆಯ ಕಸದಲ್ಲೂ ಬೆಳೆಯುವವರಿದ್ದಾರೆ, ಅದರಲ್ಲೂ ಒಂದು ಮಟ್ಟಿಗೆ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಇನ್ನು ಇತರೆ ಕಸಗಳು ಅದು ಇದು ತರಗೆಲೆಗಳು ಇದರಲ್ಲೆಲ್ಲ ಟ್ರಯಲ್ ನೋಡಿದವರಿದ್ದಾರೆ, ಆದ್ರೆ ಅದು ಯಾವುದು ಅಕ್ಯುರೇಟ್ ರಿಸಲ್ಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬೆಸ್ಟ್ ಇರುವಂತದ್ದು ಬೈಹುಲ್ಲೆ. ಈಗ ಭತ್ತದ ಹುಲ್ಲನ್ನು ಉಪಯೋಗಿಸಿಕೊಂಡು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ಅಣಬೆ ಕೃಷಿಯನ್ನ ಮಾಡುವಂತಹದ್ದು, ಈ ಅಣಬೆ ಮನೆ ಹೇಗಿರಬೇಕು, ಅದರ ಒಂದು ನಿರ್ಮಾಣ ಹೇಗೆ? ಅಣಬೆ ಮನೆಯನ್ನ ನಿರ್ಮಾಣ ಮಾಡುವಾಗ ನಾವು ಈಗ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಅದಕ್ಕೆ ಬೇಕಾದ ಟೆಂಪರೇಚರ್ ಇರುವುದಿಲ್ಲ, ಒಂದು 25-28 ಡಿಗ್ರಿಯ ಒಳಗಿರ್ತದೆ. ಆವಾಗ ನಾವು ಟೆಂಪರೇಚರ್ ಅನ್ನು ಸ್ವಲ್ಪ ರೈಸ್ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಈ ಅಡಿಕೆ ಒಣಗಿಸ್ಲಿಕ್ಕೆಲ್ಲ ಡೂಮ್ ಮಾಡ್ತೇವೆ. ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಒಣಗಿಸುವಂತ ಡೂಮ್ಗಳನ್ನು ಮಾಡ್ತೇವೆ. ಅದೇ ಡೂಮನ್ನೇ ಸ್ವಲ್ಪ ಎತ್ತರದಲ್ಲಿ ಕಟ್ಟುವಂಥದ್ದು, ಅಂದ್ರೆ ಬದಿಯಲ್ಲಿ ನೆಲದಿಂದ ಡೂಮನ್ನು ಕಟ್ಟೋದಿದ್ರೆ ಇಲ್ಲಿ ಬದಿಯಲ್ಲಿ ಒಂದು 7 ಫೀಟ್ ಎತ್ತರದ ಗೋಡೆ ಮಾಡಿ ಅದರ ಮೇಲೆ ಡೂಮನ್ನು ನಿರ್ಮಾಣ ಮಾಡುವಂಥದ್ದು. ಈ ಡೂಮಿನ ಮಧ್ಯಭಾಗ ಸಾಧಾರಣ ಒಂದು 13 ಫೀಟ್ಗಳಷ್ಟು ಎತ್ತರ ಬೇಕು. ಬದಿಯಲ್ಲಿ 7 ಫೀಟ್ ಇದ್ರೆ ನಮಗೆ ನಡ್ಕೊಂಡು ಹೋಗುವಂಥದ್ದು ಇದೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳುವ ದೃಷ್ಟಿ. ಮೇಲ್ಭಾಗಕ್ಕೆ ಈ ಸೋಲಾರ್ ಟರ್ಪಲ್ ಅಂತ ಏನು ಹಾಕ್ತೇವೆ ಅದರ ಬದಲಾಗಿ ನೀಲಿ ಬಣ್ಣದ ಟರ್ಪಲ್ ಅನ್ನು ಹಾಕಬೇಕು. ಅಣಬೆಗೆ ನೇರ ಬಿಸಿಲು ಬೀಳಬಾರ್ದು, ಬೆಳಕು ಬೇಕು, ನೆರಳಿನ ಬೆಳಕು ಬೇಕು ಅದಕ್ಕೆ. ಹಾಗಾಗಿ ನೀಲಿ ಬಣ್ಣದ ಟರ್ಪಲ್ ಅನ್ನು ಹಾಕಿದ್ರೆ ಮಳೆಗಾಲದಲ್ಲಿ ಈ ಸಿಲ್ಫಲಿನ್ ಟರ್ಪಲ್ ನ ಒಂದು ಗುಣ ಏನು ಅಂತ ಹೇಳಿದ್ರೆ ಬೆಳಕನ್ನು ಹೀಟ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತದೆ ಅದು. ಹಾಗಾಗಿ ಒಂದು 6-7 ಡಿಗ್ರಿ ಟೆಂಪರೇಚರ್ ಅನ್ನು ಅದು ರೈಸ್ ಮಾಡಿ ಕೊಡ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಟೆಂಪರೇಚರ್ ಅನ್ನು ಏರಿಸುವ ದೃಷ್ಟಿಯಿಂದ ಆ ಟರ್ಪಲ್ ಅನ್ನು ಮೇಲ್ಭಾಗಕ್ಕೆ ಮೇಲ್ಛಾವಣಿಯಾಗಿ ಹಾಸಿದ್ರೆ ಅನುಕೂಲ ಆಗ್ತದೆ. ಇನ್ನು ಅದರ ಮೇಲೆ ಶೇಡ್ ನೆಟ್ ಅನ್ನು ಒಂದು 4 ಫೀಟ್ ಅಂತರದಲ್ಲಿ ಶೇಡ್ ನೆಟ್ ಅನ್ನು ಹೊದಿಸುವ ಹಾಗಿರಬೇಕು. ಯಾಕೆಂತ ಹೇಳಿದ್ರೆ ಬೇಸಿಗೆಯಲ್ಲಿ ಟೆಂಪರೇಚರ್ ಜಾಸ್ತಿ ಆದ್ದನ್ನು ಆ ಶೇಡ್ ನೆಟ್ ಕಂಟ್ರೋಲ್ ಮಾಡ್ತದೆ. ಇನ್ನು ಆ ಪ್ರದೇಶದ ವಾತಾವರಣಕ್ಕೆ ಅನುಗುಣವಾಗಿ ವೆಂಟಿಲೇಷನ್ಗಳನ್ನು ಇಡಬೇಕಾಗ್ತದೆ. ಅದು ಕ್ರಾಸ್ ವೆಂಟಿಲೇಷನ್ ಇರಬಹುದು, ಅಪ್ಪರ್ ಲೋವರ್ ವೆಂಟಿಲೇಷನ್ಗಳಿರ್ಬೋದು. ಇದನ್ನು ಆಯಾ ಪ್ರದೇಶದ ವಾತಾವರಣ ಮತ್ತು ಅಲ್ಲಿಯ ಗಾಳಿಯ ಸಂಚಾರವನ್ನು ಏರ್ ಸರ್ಕ್ಯುಲೇಷನ್ ಹೇಗಿದೆ ಅಂತ ಹೇಳುವುದನ್ನು ನೋಡಿಕೊಂಡು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಮಾಧ್ಯಮವಾಗಿ ನೀವು ಈ ಬೈಹುಲ್ಲನ್ನು ಉಪಯೋಗಿಸ್ತಾ ಇದ್ದೀರಿ, ಇದನ್ನ ಒಂದು ತಯಾರು ಮಾಡುವಂತಹದ್ದು ಅಂದ್ರೆ ಕತ್ತರಿಸುವಂತಹದ್ದು ಅಥವಾ ತುಂಬಿಸುವಂತಹದ್ದು ಬೇಯಿಸುವಂತಹದ್ದು ಇದರ ಬಗ್ಗೆ ಹೇಳಿ, ಜೊತೆಗೆ ಅದನ್ನ ಯಾವ ರೀತಿ ನೀವು ರ್ಯಾಕ್ಗಳಲ್ಲಿ ಅರೇಂಜ್ ಮಾಡುವಂತಹದ್ದು ಇದರ ಬಗ್ಗೆ? ಸಾಮಾನ್ಯವಾಗಿ ಬೈಹುಲ್ಲನ್ನು ಕಟ್ ಮಾಡಿ ತುಂಡು ತುಂಡಾಗಿ ಮಾಡಿ ಅದನ್ನ ಮತ್ತೆ ಏನು ಪ್ರೊಸೆಸ್ ಮಾಡಬೇಕು ಹಾಗೆ ಮಾಡುವಂತ ಪದ್ಧತಿ ಇದೆ. ಅದರಲ್ಲಿ ಒಂದಷ್ಟು ನಮಗೆ ಚಾಲೆಂಜ್ಗಳು ಅಂದ್ರೆ ಸಮಸ್ಯೆಗಳು ಅಥವಾ ಜಾಸ್ತಿ ಲೇಬರ್ ಅಂತ ಹೇಳುವಂತದ್ದು ಬರ್ತದೆ. ಅದರ ಬದಲಾಗಿ ಬೈಹುಲ್ಲನ್ನೇ ಇಡೀ ಬೈಹುಲ್ಲನ್ನೇ ಸುರುಳಿ ಸುರುಳಿಯಾಗಿ ಸುಂದಿ ತುಂಬಿಸುವಂತ ಒಂದು ಪದ್ಧತಿ ಇದೆ. ಅದರಿಂದಾಗಿ ಲೇಬರ್ ಅನ್ನು ಉಳಿತಾಯ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಈ ಬೈಹುಲ್ಲನ್ನು ಪ್ರೊಸೆಸ್ ಮಾಡುವಂತದ್ದು 3 ವಿಧದಲ್ಲಿ ನಾನು ತಿಳ್ಕೊಂಡದ್ದಿದೆ. ಒಂದು ಕೆಮಿಕಲ್ ಮೆಥಡ್, ಇನ್ನೊಂದು ಕೋಲ್ಡ್ ಸ್ಟೆರಿಲೈಸೇಷನ್ ಅಂತ ಹೇಳ್ತೇವೆ, ಇನ್ನೊಂದು ಬೇಯಿಸುವಂತದ್ದು. ಇದ್ದದ್ರಲ್ಲಿ ಕಡಿಮೆ ರಿಸಲ್ಟ್ ಬರುವಂತದ್ದು ಕೆಮಿಕಲ್ ಮೆಥಡಿನಲ್ಲಿ, ಮತ್ತೆ ಆರೋಗ್ಯಕ್ಕೆ ಇತ್ಯಾದಿ ಎಲ್ಲೋ ಇವತ್ತು ಸಾರ್ವಜನಿಕವಾಗಿ ತಿಳಿದಿರುವಂತಹ ವಿಷಯಗಳು. ಸುಮಾರು ಒಂದು 60% ರಿಸಲ್ಟ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು ಕೆಮಿಕಲ್ ಮೆಥಡಿನಲ್ಲಿ. ಹಾಗೆ ಕೋಲ್ಡ್ ಸ್ಟೆರಿಲೈಸೇಷನ್ ಅಂದ್ರೆ ಅದು ಹೈಡ್ರೇಟೆಡ್ ಲೈಮ್ಸ್ ಸುಣ್ಣದಿಂದ ಸ್ಟೆರಿಲೈಸ್ ಮಾಡುವಂತಹದ್ದು. ಅದು ಕೆಮಿಕಲ್ ನ ಎಫೆಕ್ಟ್ ಅನ್ನು ಕೊಡುವುದಿಲ್ಲ, ಬದಲಾಗಿ ಸಾವಯವದ ಎಫೆಕ್ಟ್ ಅನ್ನು ಕೊಡ್ತದೆ. ಆದರೆ ಕೆಲಸ ಸುಲಭ ಆಗ್ತದೆ. ಒಂದು 80% ರಿಸಲ್ಟ್ ಅನ್ನು, ಅಂದ್ರೆ ಏನು ರಿಸಲ್ಟ್ ಬರಬೇಕು ಅದರಲ್ಲಿ ಒಂದು 80% ರಿಸಲ್ಟ್ ಅನ್ನು ನಾವು ನಿರೀಕ್ಷೆ ಮಾಡಿಕೊಳ್ಬಹುದು. 100-100 ರಿಸಲ್ಟ್ ಕೊಡುವಂತದ್ದು ಬೇಯಿಸುವ ವಿಧಾನ. ಅದು ಸಂಪೂರ್ಣ ಸಾವಯವದಲ್ಲೂ ಇರುತ್ತದೆ ಮತ್ತು ಬೈಹುಲ್ಲು ತುಂಬಾ ಚೆನ್ನಾಗಿ ಸಿದ್ಧ ಆಗ್ತದೆ. ಅದರಿಂದ ಅಣಬೆಯನ್ನು ಬೆಳಿಲಿಕ್ಕೆ ಯಾವ ರೀತಿ ಸಿದ್ಧ ಆಗಬೇಕು ಆ ರೀತಿಯಲ್ಲಿ ಸಿದ್ಧ ಆಗ್ತದೆ. ಅದು ಬೇಯಿಸುವಂತದ್ದು ಅತ್ಯಂತ ಸೂಕ್ತ ವಿಧಾನ. ಅದಾದ್ಮೇಲೆ ಅದರ ಪ್ರೊಸೆಸ್ಗಳು, ಅದನ್ನು ಮತ್ತೆ ಸ್ವಲ್ಪ ಒಣಗಿಸಬೇಕು, ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಒಂದು 20% ಇಳಿಬೇಕು, ಅದಾದ್ಮೇಲೆ ನಾವು ಬ್ಯಾಗ್ಗಳನ್ನು ತಯಾರು ಮಾಡುವಂತದ್ದು. ಈ ರೀತಿಯಲ್ಲಿ ಅಣಬೆಯ ಬೆಳೆಯುವ ಪದ್ಧತಿಗಳೇನಿದೆ ಅದನ್ನ ಅನುಸರಿಸ್ತಾ ಹೋಗುವಂತದ್ದು. ಈಗ ಒಂದು 100 ಬ್ಯಾಗ್ಗಳಲ್ಲಿ ತುಂಬಿಸಬೇಕು ಅಂದ್ರೆ ಎಷ್ಟು ಬೈಹುಲ್ಲು ಬೇಕಾಗ್ತದೆ, ಎಷ್ಟು ಪ್ರಮಾಣದಲ್ಲಿ, ಮತ್ತೆ ಅದನ್ನ ಎಷ್ಟು ಗಂಟೆ ಎಷ್ಟು ಮಿನಿಟ್ನಷ್ಟು ನೀವು ಬೇಯಿಸಬೇಕು, ಮತ್ತೆ ಅದನ್ನ ಪ್ರೊಸೆಸಿಂಗ್ ಮಾಡುವಂತಹದ್ದು ಮತ್ತು ಬೀಜ ಹಾಕುವಂತಹದ್ದು ಈ ಬಗ್ಗೆ ಹೇಳಿ. ಈಗ ಬೇಯಿಸುವುದ್ರ ಬಗ್ಗೆ ಹೇಳುವುದಾದ್ರೆ ನಾವು ಸಾಮಾನ್ಯವಾಗಿ 200 ಲೀಟರ್ನ ಬ್ಯಾರಲ್ನಲ್ಲಿ ಬೇಯಿಸ್ತೇವೆ, ಕಬ್ಬಿಣದ ಬ್ಯಾರಲ್ಗಳಲ್ಲಿ ಬೇಯಿಸ್ತೇವೆ. ಸುಮಾರು 200 ಲೀಟರ್ ನೀರು ಅಂದ್ರೆ ಅದರಲ್ಲಿ ಒಂದು 20 ಬೆಡ್ಗಳನ್ನು ಮಾಡುವಷ್ಟು, ಅದು ಬೆಡ್ಗಳ ಸೈಜಿನ ಮೇಲೆ ಎಷ್ಟು ಬೆಡ್ ಅಂತ ಹೇಳುವ ಕೌಂಟ್ ಬರ್ತದೆ. ಈಗ ನಾನು ತಯಾರು ಮಾಡ್ತಾ ಇರುವಂತಹ ಬೆಡ್ಗಳು ಒಂದು 20 ಬೆಡ್ ಅನ್ನು ತಯಾರು ಮಾಡುವಷ್ಟು ಬೈಹುಲ್ಲನ್ನು ಒಂದು ಒಂದು ಒಂದು ಸಲ ಬೇಯಿಸಬಹುದು. ಅದು ನಾವು ಸ್ಟವ್ ಮೇಲೆ ಇಟ್ಟು ಬೆಂಕಿ ಹಚ್ಚಿ ಸುಮಾರು ಈ ಬ್ಯಾರಲಿನ ಮೇಲ್ಭಾಗಕ್ಕೆ ಬಿಸಿ ತಲುಪುವುದಕ್ಕೊಂದು ಅರ್ಧ ಗಂಟೆಯಿಂದ 3/4 ಗಂಟೆ 40-45 ನಿಮಿಷ ತಗೊಳ್ತದೆ. ಅದು ಅಲ್ಲಿಗೆ ಬಿಸಿ ತಲುಪಿದ ಮೇಲೆ ಸುಮಾರು 1 ಗಂಟೆ ಬೆಂಕಿ ಉರಿತಾ ಇರಬೇಕು. ಇಂಧನವಾಗಿ ಗ್ಯಾಸ್ ಉಪಯೋಗಿಸ್ತೀರಾ ಅಥವಾ ಸೌದೆ ಇದೆ? ಇಲ್ಲ, ಗ್ಯಾಸ್ ಅನ್ನೇ ಬಳಸ್ತಾ ಇದ್ದೇನೆ. ಅದುವೇ ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ರು ಕೂಡ ನಮಗೆ ಅದುವೇ ಕಡಿಮೆ ವೆಚ್ಚ ಅಂತ ಹೇಳಬಹುದು. ಯಾಕಂದ್ರೆ ಈ ಭಾಗದಲ್ಲಿ ಇರುವಂತಹ ಲೇಬರ್ ಕಾಸ್ಟ್ ಅಷ್ಟಿದೆ, ಸೌದೆಯನ್ನ ಉಪಯೋಗಿಸೋದು ಕಷ್ಟ ಇದೆ. ಹಾಗಾಗಿ ಮೇಲ್ಭಾಗಕ್ಕೆ ಬಿಸಿ ತಲುಪಿದ ಮೇಲೆ 1 ಗಂಟೆ ಬೆಂಕಿ ಉರಿತಾ ಇರಬೇಕು. ಆಮೇಲೆ ಹಾಗೆ ಮುಚ್ಚಿಡುದು, ಅದನ್ನು ಮರು ದಿವಸ ತೆಗೆಯುವಂಥದ್ದು, ಓಪನ್ ಮಾಡುದು. ಅಲ್ಲಿಗೆ ಸ್ಟೆರಿಲೈಸೇಷನ್ ಕೆಲಸ ಮುಗಿದಿರ್ತದೆ, ಅದಾದ್ಮೇಲೆ ಅದನ್ನು ಡ್ರೈ ಮಾಡುದು. ಈಗ ನೇರ ಬಿಸಿಲಿನಲ್ಲಿ ಒಣಗಿಸಬಾರದು ಅಂತ ಹೇಳ್ತಾರೆ ಥಿಯರಿಟಿಕಲಿ, ಬಟ್ ಪ್ರಾಕ್ಟಿಕಲಿ ನನಗೆ ಅದರಿಂದಾಗಿ ಯಾವುದೇ ಸಮಸ್ಯೆ ಬರಲಿಲ್ಲ. ನಾನು ನೇರ ಬಿಸಿಲಿನಲ್ಲಿ ಒಣಗಿಸ್ತಾ ಇದ್ದೇನೆ. ಸುಮಾರು 1.5-2 ಗಂಟೆಗಳಷ್ಟು ಬಿಸಿಲಿನಲ್ಲಿ ಒಣಗಿಸಿದಾಗ ಅದರಲ್ಲಿರುವಂತಹ 80% ಮಾಯಿಶ್ಚರ್ ಕಂಟೆಂಟ್ ಡ್ರೈ ಆಗಿ ಹೋಗ್ತದೆ. ಅದಾದ್ಮೇಲೆ ಬ್ಯಾಗ್ಗಳನ್ನು ತಯಾರು ಮಾಡ್ತೇನೆ. ನಾನು ತಯಾರು ಮಾಡುವ ಬ್ಯಾಗ್ ಸಾಮಾನ್ಯ ಪಿಪಿ ಕವರ್ ಅಂತ ಏನೋ ಪ್ಲಾಸ್ಟಿಕ್ ಎಂದು ಹೇಳ್ತೇವೆ, ಅದು 16-24 ಸೈಜಿನ ಪಿಪಿ ಕವರ್ನಲ್ಲಿ ತುಂಬ್ತಾ ಇದ್ದೇನೆ. ನಾನು ಸುಮಾರು 6 ಇಂಚು ದಪ್ಪದ ಬೆಡ್ಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಅದರಲ್ಲಿ ಬೇರೆ ಬೇರೆ ಮೆಥಡ್ಗಳಿದೆ, 2 ಲೇಯರು 4 ಲೇಯರು ಈ ತರದಲ್ಲೆಲ್ಲ. ಈ ಆಯಿಸ್ಟರ್ ಅಣಬೆಯನ್ನೆಲ್ಲ ಸುಮಾರು 4-5 ಲೇಯರ್ಗಳಷ್ಟು ತುಂಬಿಸ್ತಾರೆ. ಮಿಲ್ಕಿಗೂ ಕೂಡ 4 ಲೇಯರ್ ತುಂಬಿಸಿ ಮತ್ತೆ ಅದನ್ನು ಮಧ್ಯಭಾಗದಿಂದ ಕಟ್ ಮಾಡುವಂಥದ್ದು, ಈ ರೀತಿಯ ಹಲವು ವಿಧಾನಗಳಿದೆ. ಇದರಲ್ಲಿ ನಾನು ಕಂಡುಕೊಂಡಂತೆ ಅತ್ಯಂತ ಉತ್ತಮವಾದ ವಿಧಾನ ಅಂತ ಹೇಳಿದ್ರೆ 2 ಲೇಯರ್ ತುಂಬಿಸಿ 6 ಇಂಚು ದಪ್ಪದಷ್ಟು ಇಷ್ಟು ದೊಡ್ಡ ಬ್ಯಾಗ್ ಅನ್ನು ತಯಾರು ಮಾಡುವಂಥದ್ದು. ಅದು ವೃತ್ತಾಕಾರದಲ್ಲಿ ಬರ್ತದೆ, ರೌಂಡ್ ಶೇಪಲ್ಲಿ ಬಂದದ್ದು, ಸುಮಾರು 11 ಇಂಚು ವ್ಯಾಸ ಇರ್ತದೆ. 1.5 ಸ್ಕ್ವೇರ್ ಫೀಟ್ ಜಾಗ ರಿಕ್ವೈರ್ಮೆಂಟ್ ಒಂದು ಬೆಡ್ ಅನ್ನು ಇಡುವುದಕ್ಕೆ. ಅದರಲ್ಲಿ ನಾವು ಈಗ ಅಣಬೆ ಮನೆ ಒಳಗೆ ನಡ್ಕೊಂಡು ಹೋಗುವ ಜಾಗ ಎಲ್ಲವೂ ಕವರ್ ಆಗ್ತದೆ. ಬರೀ ಬೆಡ್ ಅನ್ನು ಇಡ್ಲಿಕ್ಕೆ 11 ಇಂಚ್ ಸ್ಕ್ವೇರ್ ಇದ್ರೆ ಸಾಕಾಗ್ತದೆ. ಈ ರೀತಿಯಲ್ಲಿ ಈ ರ್ಯಾಕ್ ಸಿಸ್ಟಮ್ ಅನ್ನು ಹೇಗೆ ಮಾಡ್ಕೊಂಡಿರಿ? ಸುಮಾರು 4 ಬೆಡ್ಗಳನ್ನು ಇಡುವಂತ ಅಗಲಕ್ಕೆ 4 ಬೆಡ್ ಇಡುವಂತದ್ದು, ಅಂದ್ರೆ 4 ಅಡಿ ಅಗಲದ ರ್ಯಾಕ್. ಆಮೇಲೆ ಅಣಬೆ ಮನೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ಆ ರ್ಯಾಕ್ ಇರ್ತದೆ. ಸುಮಾರು 1 ರ್ಯಾಕಿಂದ ಇನ್ನೊಂದು ರ್ಯಾಕಿಗೆ 18-20 ಇಂಚಿನ ಗ್ಯಾಪ್ ಇರ್ತದೆ. ಯಾಕಂದ್ರೆ 6 ಇಂಚು ನಮ್ಮ ಅಣಬೆ ಬೆಡ್ ಹೋಗ್ತದೆ, ಅದರ ಮೇಲೆ ಮತ್ತೆ ಅಣಬೆ ಸುಮಾರು ಒಂದು 5-6 ಇಂಚಿನವರೆಗೂ ಬರ್ತದೆ. ಪೂರ್ತಿ ಬೆಳವಣಿಗೆ ಆದಾಗ ನಮಗೆ ಅಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡುವಂತದ್ದು ಇದಕ್ಕೆಲ್ಲ ಸ್ವಲ್ಪ ಅಂತರವನ್ನು ಕೊಟ್ಟು ಒಟ್ಟು ಒಂದು 20 ಇಂಚಿನಷ್ಟು ರ್ಯಾಕಿಂದ ರ್ಯಾಕಿಗೆ ಗ್ಯಾಪ್ಗಳನ್ನು ಇಡ್ತೇವೆ. ಈ ರೀತಿಯಲ್ಲಿ 4 ರ್ಯಾಕ್ಗಳನ್ನು ಮಾಡ್ತೇವೆ. ಅಷ್ಟೊತ್ತಿಗೆ ಒಬ್ಬ ಸಾಧಾರಣ ಎತ್ತರದ ಮನುಷ್ಯರಿಗೂ ಕೂಡ ಯಾವುದೇ ಸ್ಟೂಲ್ ಇತ್ಯಾದಿ ಸಾಧನಗಳಿಲ್ಲದೆ ಅದನ್ನು ಮೇಂಟೈನ್ ಮಾಡುವುದು ಸುಲಭ ಆಗ್ತದೆ. ಒಂದ್ಸರಿ ಬಿತ್ತನೆ ಬೀಜವನ್ನು, ಅಂದ್ರೆ ಬಿತ್ತನೆ ಬೀಜ ಅಂದ್ರೆ ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಮೈಸೀಲೆ ಅನ್ನುವಂಥದ್ದು, ಇದನ್ನ ಬಿತ್ತನೆಯನ್ನು ಹಾಕಿದ ನಂತರ ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕು? ಆರಂಭದಲ್ಲಿ ಬಿತ್ತನೆ ಮಾಡಿದ ನಂತರ 20 ದಿವಸ ನಮ್ಗೆ ಏನು ಕೆಲಸ ಇರೋದಿಲ್ಲ. ಆದ್ರೆ 2-3 ದಿವಸಕ್ಕೊಂದ್ಸಲ ಕಂಟಾಮಿನೇಷನ್ ಚೆಕಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದೇ ಕಂಟಾಮಿನೇಷನ್ ಬೇರೆ ಶಿಲೀಂಧ್ರಗಳು ಬೆಳವಣಿಗೆ ಆದ್ರೆ ಇದನ್ನೆಲ್ಲ ಗಮನಿಸುವಂತದ್ದು. ಜಸ್ಟ್ 3-4 ದಿವಸಕ್ಕೊಂದ್ಸಲ ಗಮನಿಸ್ತಾ ಇದ್ರು. ಒಂದು 10 ದಿನದಲ್ಲಿ ಅಣಬೆಯ ಶಿಲೀಂಧ್ರ ಬೆಳವಣಿಗೆ ಆದ್ರೆ, ಮೈಸೀಲಿಯ ಸಂಪೂರ್ಣವಾಗಿ ಡೆವಲಪ್ ಆದ್ರೆ, ಮತ್ತೆ ಅಷ್ಟು ಬೇಗನೆ ಅದಕ್ಕೆ ಬೇರೆ ಶಿಲೀಂಧ್ರಗಳು ಅಟ್ಯಾಕ್ ಆಗುದಿಲ್ಲ, ಯಾಕಂದ್ರೆ ಇದೇ ಪವರ್ಫುಲ್ ಆಗಿ ಬೆಳೆದಿರ್ತದೆ. 20 ದಿವಸ ಆದ ಮೇಲೆ ಅದನ್ನ ಫ್ರೂಟಿಂಗ್ ಚೇಂಬರ್ಗೆ ತರ್ತೇವೆ ನಾವು. ಅಲ್ಲಿ ತನಕ ಅದು ಡಾರ್ಕ್ ರೂಮ್ ಅಂತ ಕತ್ತಲೆಯ ಕೋಣೆಯಲ್ಲಿ ಇರ್ತದೆ. ಕತ್ತಲೆ ಅಂತ ಹೇಳುವಂತದ್ದು ಅನಿವಾರ್ಯ ಅಲ್ಲ, ಅದಕ್ಕೆ ಮೈಸೀಲಿಯ ಬೆಳವಣಿಗೆ ಆಗೋದಕ್ಕೆ ಕತ್ತಲೆ ಬೇಕು ಅಂತಿಲ್ಲ. ಆದ್ರೆ ಕತ್ತಲೆಯ ಕೋಣೆಯಲ್ಲಿ ಇಟ್ಟದ್ದು, ಆಮೇಲೆ ಈ ನಾವು ಫ್ರೂಟಿಂಗ್ ರೂಮಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಯನ್ನ ಕತ್ತಲೆ ಕೋಣೆಯಲ್ಲಿಟ್ಟು ಸುಮಾರು ದಿವಸ ಕತ್ತಲೆ ಕೋಣೆಯಲ್ಲಿಟ್ಟು ಒಂದ್ಸಲ ಹೊರಗೆ ಬಂದ ತಕ್ಷಣಕ್ಕೆ ತುಂಬಾ ಆಕ್ಟಿವ್ ಆಗಿ ಬಿಡ್ತಾನೆ ಅವನು. ಅದೇ ರೀತಿಯಲ್ಲಿ ಈ ಮೈಸೀಲಿಯ ಕತ್ತಲೆ ಕೋಣೆ ಕಡಿಮೆ ಗಾಳಿಯಲ್ಲಿ ಬೆಳೀತಾ ಇದ್ರೆ ಬೆಳಕಿಗೆ ಬಂದಾಗ ತುಂಬಾ ಸ್ಪೀಡ್ ಆಗಿ ಅದು ಬೆಳವಣಿಗೆ ಅಣಬೆ ಬೆಳೆದು ಬರ್ತದೆ. ಒಂದೇ ಸಲಕ್ಕೆ ಅಣಬೆ ಜಾಸ್ತಿ ಅಣಬೆ ಬರ್ತದೆ ಅಂತ ಹೇಳುವ ಉದ್ದೇಶ ಅದು. 20 ದಿವಸದ ನಂತರ ಈ ಫ್ರೂಟಿಂಗ್ ರೂಮಿಗೆ ತರ್ತೇವೆ ನಾವು. ಅಲ್ಲಿ ಅದಕ್ಕೆ ಕೇಸಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಮಣ್ಣಿನ ಮಿಕ್ಸ್ಚರ್ ಅದು. ಅದರಲ್ಲಿ ಮಣ್ಣು, ಗೊಬ್ಬರ, ಮರಳು, ಅಗತ್ಯ ಇದ್ರೆ ಕೋಕೋಪೀಟ್, ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕುವಂತದ್ದು. ಅದನ್ನ ಅಪ್ಲೈ ಮಾಡಿ ಮತ್ತೆ 1 ವಾರದಲ್ಲಿ ಈ ಪಿನ್ ಹೆಡ್ ಅಪ್ಲೈ ಮಾಡುದು. ಅಂದ್ರೆ ಹೇಗೆ? ಈ ಬೆಡ್ ಏನ್ ರೆಡಿ ಮಾಡಿರ್ತೇವೆ, 6 ಇಂಚು ದಪ್ಪ 11 ಇಂಚು ವ್ಯಾಸದ ಬೆಡ್ ರೆಡಿ ಮಾಡಿರ್ತೇವೆ. ಇದರ ಮೇಲ್ಭಾಗವನ್ನ, ಮೇಲ್ಭಾಗದಲ್ಲಿರುವ ಪ್ಲಾಸ್ಟಿಕ್ ಅನ್ನ ಕಟ್ ಮಾಡಿ ತೆಗೆಯುವಂತದ್ದು. ಸುಮಾರು 3/4 ಇಂಚು ದಪ್ಪಕ್ಕೆ ಈ ಮಣ್ಣಿನ ಮಿಕ್ಸ್ಚರ್ ಅನ್ನು ಹಾಕುವಂತದ್ದು ಅದಕ್ಕೆ. ಆಮೇಲೆ ದಿನಕ್ಕೆ 1 ಅಥವಾ 2 ಬಾರಿ ಅದಕ್ಕೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ. ಒಟ್ಟಿನಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ನೀವು ಸ್ಪ್ರೇ ಮಾಡುವಂತಹದ್ದು ಅಥವಾ ಅದಕ್ಕೇನಾದ್ರೂ ಡ್ರಿಪ್ಪಿನ ಹಾಗೆ ಏನಾದ್ರು ಸಿಸ್ಟಮ್ ಉಂಟಾ? ಇಲ್ಲ, ಇದುವರೆಗೆ ನಾವು ಮ್ಯಾನ್ಯುವಲಿ ಸ್ಪ್ರೇ ಮಾಡ್ತಾ ಇದ್ದೇವೆ. ಇನ್ನು ಈಗ ನಾನು ಸ್ವಲ್ಪ ಮೇಲಿನ ಹಂತಕ್ಕೆ ಅಣಬೆ ಬೆಳೆಯುವ ವ್ಯವಸ್ಥೆಗೆ ಹೋಗ್ತಾ ಇದ್ದೇನೆ ತೋಟಗಾರಿಕಾ ಇಲಾಖೆಯವರ ಸಹಕಾರದಿಂದ. ಸೊ ಇನ್ನು ಮುಂದಕ್ಕೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಾಗಬಹುದು, ಯಾಕೆಂತ ಹೇಳಿದ್ರೆ ಬೆಳೆಯುವ ಕ್ವಾಂಟಿಟಿ ಇನ್ನಿಗೆ ಜಾಸ್ತಿ ಆಗ್ತದೆ, ಹಾಗಾಗಿ ಮ್ಯಾನ್ಯುವಲಿ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಬಹುದು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ, ಈಗ ಡ್ರಿಪ್ಪಿನ ರೀತಿಯ ವ್ಯವಸ್ಥೆಗಳು ಮೈಕ್ರೋ ಸ್ಪ್ರಿಂಕ್ಲರ್ ಥರದಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ. ಅದರಲ್ಲೂ ಮತ್ತೆ ಸುಮಾರು ತೊಂದರೆಗಳು ಬರುವ ಸಾಧ್ಯತೆಗಳು ಇರ್ತದೆ, ಯಾಕೆಂತ ಹೇಳಿದ್ರೆ ನಾವು ಕೊಡುವ ನೀರಿನ ಪ್ರಮಾಣ ಜಾಸ್ತಿ ಆದ್ರೆ ಮತ್ತೆ ಕಂಟಾಮಿನೇಷನ್ ಬರ್ತದೆ. ಹಾಗಾಗಿ ಟ್ರಯಲ್ ನೋಡಿಕೊಂಡು ಆ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಇನ್ನು ಈಗ ಒಂದು ಸಾರಿ ಬಿತ್ತನೆ ಆದ ನಂತರ ಕೊಯ್ಲಿಗೆ ಬಹುಶಃ 24-25 ದಿವಸ ಬೇಕಾಗ್ತದೆ. ಹಾ, ಚಿಪ್ಪಣಬೆಯಲ್ಲಿ ಆದ್ರೆ 24-25 ದಿವಸದಲ್ಲಿ ಕೊಯ್ಬಹುದು. ಮಿಲ್ಕಿ ಅಂತ ಆದ್ರೆ ನಾವು 20 ದಿವಸದ ನಂತರ ಒಂದು ವಾರ ಬಿಟ್ಟು ಪಿನ್ ಹೆಡ್ ಬರ್ತದೆ ಅದರಲ್ಲಿ, ಆಮೇಲೆ ಒಂದು ವಾರ ತಗೊಳ್ತದೆ. ಅಂದ್ರೆ ಒಟ್ಟು ಈ ಮಿಲ್ಕಿಯದ್ದು ಒಂದು ಈ ಬೆಳೆಯ ಅಣಬೆ ಬೆಳೆಯ ಸೈಕಲ್ ಹೇಳ್ತೇವಲ್ವ ನಾವು, ಇದು ಸುಮಾರು 80 ದಿವಸ, 75-80 ದಿವಸ. ಪಿನ್ ಹೆಡ್ ಬಂದ ಮೇಲೆ ಕನಿಷ್ಠ 4-5 ದಿವಸ ಬೇಕೇ ಬೇಕಾಗ್ತದೆ ಅದು ಬೆಳಿಲಿಕ್ಕೆ. ಬೆಳವಣಿಗೆಯನ್ನು ನೋಡಿಕೊಂಡು 5-7 ದಿವಸದ ಮಧ್ಯದಲ್ಲಿ ಹಾರ್ವೆಸ್ಟ್ ಮಾಡಬಹುದು, ಮತ್ತೆ 4-5 ದಿವಸ ಬಿಟ್ಟು ಮತ್ತೆ ಪಿನ್ ಹೆಡ್ ಬರುವಂತದ್ದು. ಈ ರೀತಿಯಲ್ಲಿ 3 ಸೈಕಲ್ ನಲ್ಲಿ ಬೆಳೆಯನ್ನು ಹಾರ್ವೆಸ್ಟ್ ಮಾಡಬಹುದು. ಈಗ ಒಂದ್ಸರಿ ಬೆಳೆಯನ್ನು ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನ ಹ್ಯಾಂಡ್ಲಿಂಗ್ ಮಾಡುವಂತಹದ್ದು ಅಥವಾ ಪ್ಯಾಕಿಂಗ್ ಮಾಡುವಂತಹದ್ದಾಗಬಹುದು ಅಥವಾ ಸಂಸ್ಕರಣೆ ಮಾಡುವಂತಹದ್ದಾಗಬಹುದು, ಇದರಲ್ಲಿ ಸಾಕಷ್ಟು ಪ್ರಯತ್ನವನ್ನು ನೀವು ಮಾಡಿದಿರಿ, ಈ ಬಗ್ಗೆ ಸ್ವಲ್ಪ ವಿವರಣವಾಗಿ ಹೇಳಿ. ಈ ಮಿಲ್ಕಿ ಅಣಬೆಯಲ್ಲಿ ಒಂದು ನಮಗಿರುವ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದಕ್ಕೆ ಶೆಲ್ಫ್ ಲೈಫ್ ಸುಮಾರು 4-5 ದಿವಸ ಚೆನ್ನಾಗಿ ಉಳಿತದೆ. ಅದು ಇನ್ನು ಫ್ರಿಜ್ಗಳಲ್ಲಿ ಇಟ್ಟು ಈ ರೀತಿಯಲ್ಲಿ ಮಾಡೋದಿದ್ರೆ ಸುಮಾರು ಒಂದು 15 ದಿವಸದವರೆಗೂ ಅದನ್ನು ಉಳಿಸ್ಕೊಳ್ಬಹುದು. ಸದ್ಯಕ್ಕೆ ಈಗ ನಾನು ಪುತ್ತೂರು ಆಸುಪಾಸುಗಳಲ್ಲೇ ನಾನು ಬೆಳೀತಾ ಇರುವಂತ ಅಣಬೆ ಮುಗಿತಾ ಇದೆ. ಹೊರಗಡೆ ಮಾರ್ಕೆಟ್ ಮಾಡೋದಿದ್ರು ಕೂಡ ಸಂಪರ್ಕಗಳೆಲ್ಲ ಸಿದ್ಧ ಆಗಿದೆ, ಜಾಸ್ತಿ ಅಣಬೆ ಬೆಳೆದ್ರು ಕೂಡ ಅಲ್ಲಿಗೆ ಸಪ್ಲೈ ಮಾಡೋದಿದ್ರು ಕೂಡ ಈ ಮಿಲ್ಕಿ ಅಣಬೆಯಲ್ಲಿ ನಮಗೆ ಸಾಧ್ಯತೆಗಳಿದೆ. ಇನ್ನು ಬರೀ ಅಣಬೆಯನ್ನು ಹಾಗೆ ಮಾರ್ಕೆಟ್ ಮಾಡೋದ್ರ ಜೊತೆಗೆ ಒಂದಷ್ಟು ಅದರ ಉಪ ಉತ್ಪನ್ನಗಳನ್ನು ತಯಾರು ಮಾಡುವಂತ ಯೋಚನೆ ಮಾಡಿದೆ. ಇದಕ್ಕೆ ಇನ್ನೊಂದು ನನಗೆ ಈ ಯೋಚನೆ ಬರೋದಕ್ಕೆ ಇನ್ನೊಂದು ಕಾರಣ ಏನತ್ತು ಅಂತ ಹೇಳಿದ್ರೆ, ನಾನು ಅಣಬೆಯನ್ನು ಯಶಸ್ವಿಯಾಗಿ ಬೆಳಿಲಿಕ್ಕೆ ಶುರು ಮಾಡಿದೆ ಸುಮಾರು 1-1.5 ವರ್ಷದಿಂದ. ಆವಾಗ ನನ್ನ ಜೊತೆಯಲ್ಲಿ ತುಂಬಾ ಜನ ಅಣಬೆಯನ್ನ ಬೆಳೆಯುವ ಬಗ್ಗೆ ಪ್ರಯತ್ನ ಪಟ್ಟರು, ಅವರಿಗೆ ತರಬೇತಿಯನ್ನು ನಾನೇ ಕೊಡ್ತಾ ಇದ್ದೆ, ಅವರಿಗೆ ಬೇಕಾದಂತ ಬೀಜಗಳನ್ನು ನಾನು ಬೀಜವನ್ನು ತರಿಸುವಾಗ ಜೊತೆಯಲ್ಲಿ ತರಿಸಿಕೊಡ್ತಾ ಇದ್ದೆ. ಅವರಿಗೆ ಮಾರ್ಕೆಟ್ ಅವರಿಗೆ ಇಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಅವರು ಬೆಳೆದ ಅಣಬೆಯನ್ನು ನಾನೇ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದೆ ಸಣ್ಣ ಉದ್ಯಮದ ರೀತಿಯಲ್ಲಿ. ಈ ರೀತಿಯಲ್ಲಿ ಬಂದಂತಹ ಅಣಬೆಗಳನ್ನು ನಾನು ಉಪ ಉತ್ಪನ್ನಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಅಣಬೆಯ ಉಪ್ಪಿನಕಾಯಿ, ಅಣಬೆಯಿಂದ ಹಪ್ಪಳ, ಹೀಗೆ ಈ ರೀತಿಯ ಉಪ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆಯಲ್ಲಿ ಕೊಡುವುದಕ್ಕೆ ಶುರು ಮಾಡಿದೆ. ಹೀಗೆ ಈ ರೀತಿಯಲ್ಲಿ ಅಣಬೆಯಿಂದ 2 ರೀತಿಯಲ್ಲಿ ಮಾಡಬಹುದು. ಒಂದು ನೇರ ಅಣಬೆಯನ್ನು ಹಾಗೆ ಮಾರಾಟ ಮಾಡುವಂಥದ್ದು, ಇನ್ನೊಂದು ಈ ರೀತಿಯಲ್ಲಿಯೂ ಕೂಡ ಮಾಡಬಹುದು ಅಂತ ಹೇಳಿ. ಈಗ ಉಪ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಏನೇನು ಸವಾಲುಗಳೆಲ್ಲ ಎದುರಾದವು? ಬಹುಶಃ ನೇರವಾಗಿ ಅಣಬೆಯನ್ನೇ ಉಪಯೋಗ ಮಾಡುವುದರ ಬದಲು ಅದಕ್ಕೆ ಬೇರೆ ಏನಾದರೂ ಸೇರಿಸಬೇಕಾಗ್ತದೋ ಅಥವಾ ಅದರ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಏನಾದರೂ ಸೇರಿಸಬೇಕಾಗ್ತದೆ ಹೇಗೆ? ಸವಾಲುಗಳು ಸಾಕಷ್ಟು ಎದುರಿಸಬೇಕಾಗಿ ಬಂತು. ಆರಂಭದಲ್ಲಿ ನಾನು ಶುರು ಮಾಡಿದ್ದು ಉಪ್ಪಿನಕಾಯಿ, ನಮ್ಮ ಒಂದು ಬ್ರ್ಯಾಂಡ್ ನೇಮ್ ಇಟ್ಟಿದ್ದೆ ಸುಮಹಿ ಅಂತ, ಸುಮಹಿ ಅಂತ ಅಂದ್ರೆ ಭೂಮಿಯ ಒಂದು ಒಳ್ಳೆಯ ವಸ್ತು ಅಂತ ಹೇಳಿ. ಹಾಗೆ ಈ ಉಪ್ಪಿನಕಾಯಿಯನ್ನು ತಯಾರು ಮಾಡಿದಾಗ ಅಣಬೆಯಲ್ಲಿ ಒಂದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ರಿಗೂ ಮಾವಿನಕಾಯಿ ಉಪ್ಪಿನಕಾಯಿ ಗೊತ್ತಿರುವಂತದ್ದು, ಅದರ ಪರಿಮಳ ಅಥವಾ ಅದರಲ್ಲಿರುವಂತಹ ಹುಳಿ ರುಚಿ ಇದನ್ನೆಲ್ಲವನ್ನು ಕೂಡ ಈ ಅಣಬೆ ಉಪ್ಪಿನಕಾಯಿಯಲ್ಲಿ ತುಂಬುದು ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಸವಾಲಾಗಿತ್ತು. ಸುಮಾರು 700-800 ಬಾಟಲ್ಗಳು ಮಾರ್ಕೆಟ್ಗೆ ಹೋದದ್ದನ್ನು ಮತ್ತೆ ರಿಟರ್ನ್ ತಂದು ರಿಪ್ಲೇಸ್ ಮಾಡುವಂತ ಸಂದರ್ಭಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಆಮೇಲೆ ಯಶಸ್ವಿ ಆಯ್ತದು. ಅದಕ್ಕೆ ಹುಳಿ ರುಚಿಯನ್ನು ಕೊಡುವಂಥದ್ದು ಇರ್ಬೋದು, ಖಾರದಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು, ಮನುಷ್ಯರದ್ದು ಒಬ್ಬೊಬ್ಬರದ್ದು ಒಂದೊಂದು ರುಚಿ ಇರ್ತದಲ್ವ, ಸಾಮಾನ್ಯವಾಗಿ ಎಲ್ಲರ ರುಚಿಗೂ ಹೊಂದಾಣಿಕೆ ಆಗುವ ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸುಮಾರು ಸಮಯ ತಗೊಂಡೆ. ಆ ಸಂದರ್ಭದಲ್ಲಿ ಇಲ್ಲಿ ಈಶ್ವರಮಂಗಲದವರೊಬ್ರು ದಿವಾಕರ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಅವರು ಕೂಡ ಇದಕ್ಕೆ ಆರಂಭದ ದಿನಗಳಲ್ಲಿ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ರು. ಅಣಬೆ ಬೆಳೆಯುವುದಕ್ಕೂ ಕೂಡ ಅವರು ಸಾಕಷ್ಟು ಅವರು ತುಂಬ ಮಾಹಿತಿ ಇದ್ದವರಾಗಿದ್ದರು, ಮೊದಲು ಅಣಬೆಯನ್ನು ಬೆಳೀತಾ ಇದ್ರು, ನನಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹಾಗೆ ಆರಂಭದ ದಿನಗಳಲ್ಲಿ ಅವರ ಸಹಕಾರವೂ ಸಿಕ್ಕಿತ್ತು. ಮಾರುಕಟ್ಟೆಯ ವಿಷಯದಲ್ಲಿ ಅವರು ತುಂಬ ಪ್ರಯತ್ನವನ್ನು ಮಾಡಿದರು. ಕೊನೆಗೆ ಫೈನಲಿ ಒನ್ ಡೇ ಅಂತ ಹೇಳ್ತೇವಲ್ಲ, ಅದು ದಾರಿಗೆ ಬಂತು, ಯಶಸ್ವಿ ಆಯಿತು. ಅದಾದ್ಮೇಲೆ ಇನ್ನೇನಾದರೂ ಒಂದು ಮಾಡಬೇಕು ಅಂತ ಹೇಳುವ ಯೋಚನೆ ಬಂತು ಅಣಬೆಯಿಂದ. ಹಾಗಾಗಿ ಮನೆಯಲ್ಲಿ ಕೂತು ಅಮ್ಮನ ಹತ್ರ ಮಾತಾಡ್ತಾ ಇರುವಾಗ ಅಮ್ಮ ಹಪ್ಪಳ ಮಾಡಬಹುದು ಅಂತ ಹೇಳುವ ಸಲಹೆಯನ್ನು ಕೊಟ್ಟರು. ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ? ಹೌದು ಹೌದು, ಅಂದ್ರೆ ಒಂದೇ ವಿಷಯವನ್ನ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಬೇರೆ ಬೇರೆ ಯೋಚನೆಯನ್ನು ಮಾಡುವಂತೇಳಿ, ಹಾಗೆ ಅಮ್ಮನ ಸಲಹೆ ಮೇಲೆ ಅಣಬೆಯ ಹಪ್ಪಳಕ್ಕೆ ಹೊರಟೆವು. ಅದು ಸುಮಾರು 1-1.5 ತಿಂಗಳುಗಳ ಕಾಲ ಟ್ರಯಲ್ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಹಪ್ಪಳಕ್ಕೆ ಬೇಸ್ ಅಂತ ಹೇಳಿ ಅವಲಕ್ಕಿಯನ್ನು ನಾವು ಚೂಸ್ ಮಾಡಿದ್ದೆವು. ಅವಲಕ್ಕಿಯಲ್ಲಿ ಒಂದು ಗುಣ ಏನು ಅಂತ ಹೇಳಿದ್ರೆ ಅದು ಒಣಗುವಾಗ ಒಡೆಯುವಂಥದ್ದು. ಹಾಗಾಗಿ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಅದಕ್ಕೆ ಸೇರಿಸುವ ನೀರಿನ ಪ್ರಮಾಣ ಇರ್ಬೋದು ಅಥವಾ ಸ್ವಲ್ಪ ಸಾಬಕ್ಕಿ ಇದನ್ನೆಲ್ಲ ಆ್ಯಡ್ ಮಾಡುವಂಥದ್ದು. ಈ ರೀತಿಯಲ್ಲೆಲ್ಲ ಟ್ರಯಲ್ ಎರರ್ ಅಂತ ಹೇಳಿ ಸುಮಾರು 48 ಟ್ರಯಲ್ಗಿಂತಲೂ ಅಧಿಕ ನೋಡಿ ಒಂದಷ್ಟು ಎರರ್ಗಳನ್ನು ಅನುಭವಿಸಿ ಕೊನೆಗೂ ಅದು ಸಕ್ಸಸ್ ಆಯಿತು. ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಮೂವ್ ಆಯಿತು, ಉಪ್ಪಿನಕಾಯಿಗಿಂತ ಸ್ಪೀಡಾಗಿ ಹೋಗ್ಲಿಕ್ಕೆ ಶುರು ಆಯಿತು. ಆವಾಗ ಮನಸ್ಸಿಗೆ ಒಂದು ಯೋಚನೆ ಬಂತು, ಬರೀ ಅಣಬೆ ಹಪ್ಪಳದ ಬದಲಾಗಿ ಇದೇ ಫಾರ್ಮುಲಾದಲ್ಲಿ ನಮಗೆ ಬೇರೆ ಬೇರೆ ಫ್ಲೇವರ್ಗಳನ್ನು ಉಪಯೋಗಿಸಿ ಹಪ್ಪಳ ಮಾಡಬಹುದು ಅಂತೇಳಿ. ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಅರವಿಂದ ದರ್ಭೆ ಅಂತೇಳಿ, ಇಲ್ಲಿಯೇ ಪಕ್ಕದ ನಮ್ಮ ನೆರೆಕರೆಯವರು, ಅವರು ಜೊತೆಗೆ ಸೇರಿಕೊಂಡು ಹಪ್ಪಳಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆವು. ಮಾವಿನಕಾಯಿಯಿಂದ, ಈರುಳ್ಳಿಯಿಂದ, ಮೆಣಸಿನಿಂದ, ಶುಂಠಿಯಿಂದ, ಹೀಗೆ ಒಟ್ಟು 5 ವೆರೈಟಿ ಹಪ್ಪಳಗಳನ್ನು ಈಗ ತಯಾರು ಮಾಡ್ತಾ ಇದ್ದೇವೆ. ನಾನು ಈ ಹಪ್ಪಳಗಳ ಇತ್ಯಾದಿಗಳನ್ನೆಲ್ಲವೂ ಕೂಡ ನಾನು ಮತ್ತು ನನ್ನ ಸ್ನೇಹಿತ ಅರವಿಂದ್ ಅವರ ಜೊತೆಗೆ ಸೇರಿ ಮಾಡ್ತಾ ಇದ್ದೇವೆ. ಈಗ ಯಾವ ಪ್ರಮಾಣಕ್ಕೆ ಬೆಳೆಯುತ್ತದ್ದು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ತಯಾರು ಮಾಡ್ತಾ ಇದ್ದದ್ದು ನಮ್ಮ 2 ಮನೆಗಳಲ್ಲಿ ತಯಾರು ಮಾಡ್ತಾ ಇದ್ದೆವು. ಇದು ಸಾಕಾಗದೆ ಹೊರಗಡೆ ಒಂದು ಸಣ್ಣ ಫ್ಯಾಕ್ಟರಿ ಹಾಗೆ ಮಾಡಿ ಅಲ್ಲಿ ಬೆಳೆ ತಯಾರು ಮಾಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಹೊರ ರಾಜ್ಯಗಳಿಗೂ ಕೂಡ ಸಣ್ಣ ಪ್ರಮಾಣದಲ್ಲಿ ಸಪ್ಲೈ ಅನ್ನು ಕೊಡ್ತಾ ಇದ್ದೇವೆ. ಈಗ ಒಂದು ಮೌಲ್ಯವರ್ಧಿತ ಉತ್ಪನ್ನವನ್ನು ಮಾಡಿದ ನಂತರ ನೀವು ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು ಅಥವಾ ಅದನ್ನು ವಿಸ್ತಾರ ಮಾಡುವಂತಹದ್ದು, ಇದರ ಜೊತೆ ಜೊತೆಗೆ ಇತ್ತೀಚೆಗೆಲ್ಲ ಆನ್ಲೈನ್ ಎಲ್ಲ ಮಾರಾಟದ ವ್ಯವಸ್ಥೆಯು ಕೂಡ ಬಂದಿದೆ, ಈ ಬಗ್ಗೆಯೂ ಕೂಡ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹಾ, ಫೇಸ್ಬುಕ್ಗಳಲ್ಲಿ ಒಂದಷ್ಟು ಪ್ರಯತ್ನವನ್ನು ಪಟ್ಟೆವು ಈ ಲಾಕ್ಡೌನಿನ ಸಂದರ್ಭದಲ್ಲಿ. ಅದರಲ್ಲಿ ನಾವು ನೇರ ಕಸ್ಟಮರ್ಗಳಿಗೆ ತಲುಪಿಸಿದ್ದು ಅಂತ ಕಡಿಮೆ, ಅದ್ರ ಫೇಸ್ಬುಕ್ಕಿನ ಮೂಲಕವಾಗಿ ಮಾರುಕಟ್ಟೆ ಮಾಡುವಂತ ವ್ಯಕ್ತಿಗಳು, ಡಿಸ್ಟ್ರಿಬ್ಯೂಟರ್ಗಳು ಒಂದಷ್ಟು ಜನ ಸಿಕ್ಕಿದ್ರು. ಅದು ಹೊರ ರಾಜ್ಯಗಳಲ್ಲೂ ಕೂಡ ಸಿಗ್ಲಿಕ್ಕೆ ಅನುಕೂಲ ಆಯಿತು. ಅದರಿಂದಾಗಿ ನಮ್ಮ ನಿರೀಕ್ಷೆಗಿಂತ ಎಷ್ಟೋ ಪಟ್ಟು ಜಾಸ್ತಿ ಮಾರುಕಟ್ಟೆಯ ಪ್ರಯೋಜನ ಆಯಿತು. ನಾವು ಹೊರಟದ್ದು ಆಕ್ಚುಲಿ ಆನ್ಲೈನ್ ಮಾರ್ಕೆಟ್ ಮಾಡುವ ಅಂತ ಹೇಳಿ, ಅದರಿಂದಾಗಿ ದೊಡ್ಡ ದೊಡ್ಡ ಮಾರುಕಟ್ಟೆಯ ವ್ಯವಸ್ಥೆಗಳೇ ಸಿಕ್ಕಿತ್ತು ನಮಗೆ. ಈಗ ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆಯ ಒಂದು ಧಾರಣೆ, ಇದು ಪೂರಕವಾಗಿದೆಯಾ? ಹಾ, ಹಪ್ಪಳಗಳಲ್ಲಿ ಒಂದು ಹಂತಕ್ಕೆ ಪೂರಕವಾಗಿದೆ. ಉಪ್ಪಿನಕಾಯಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಅಣಬೆಯನ್ನು ಜಾಸ್ತಿ ನಾವು ಕೊಡಬೇಕಾಗ್ತದೆ, ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಉಪ್ಪಿನಕಾಯಿಯಲ್ಲಿ ಸ್ವಲ್ಪ ರೇಟ್ ಅನ್ನು ಸೆಟ್ ಮಾಡುವಂತದ್ದು ಕಷ್ಟ ಆಗ್ತಾ ಇದೆ. ಹಪ್ಪಳಗಳಲ್ಲೆಲ್ಲ ಚೆನ್ನಾಗಿ ಅದು ಪೂರಕವಾಗಿದೆ. ನಮ್ಮಿಂದ ಒಬ್ಬ ಕಸ್ಟಮರ್ಗೆ ತಲುಪುವಾಗ ಮಧ್ಯದಲ್ಲಿ 2 ಜನ ಮಧ್ಯವರ್ತಿಗಳು, ಈ ರೀತಿ ಮಾರುಕಟ್ಟೆಯ ವ್ಯವಸ್ಥೆ ಏನಿದೆ ಆ ಹಂತಗಳಲ್ಲಿ ಅದನ್ನು ದಾಟಿ ಹೋಗುವ ರೀತಿಯಲ್ಲಿ ಮಾರುಕಟ್ಟೆಯ ವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಇದನ್ನ ಆಹಾರವಾಗಿ ಸೇವಿಸುವಂತಹ ಒಂದು ಸಂದರ್ಭದಲ್ಲಿ, ಈಗ ಶುದ್ಧ ಶಾಖಾಹಾರಿಗಳು ಅಂತ ಹೇಳ್ತೀವಲ್ಲ, ಪ್ಯೂರ್ ವೆಜಿಟೇರಿಯನ್, ಅವರು ಇನ್ನೂ ಕೂಡ ಅದನ್ನ ಸೇವಿಸುವುದಕ್ಕೆ ಸಿದ್ಧರಿದ್ದಾರೋ ಅಥವಾ ಅದರಲ್ಲಿ ಏನಾದ್ರು ಹಿಂಜರಿತ ಇದೆಯಾ? ಅಣಬೆಯನ್ನ ಶುದ್ಧ ಶಾಖಾಹಾರಿಗಳು ಒಂದಷ್ಟು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಸ್ವೀಕಾರ ಮಾಡ್ತಾ ಇಲ್ಲ. ಈ ವಿಚಾರದಲ್ಲಿ ಒಂದು ಮಾತು ಹೇಳುವುದಿದ್ರೆ, ನನ್ನ ಆತ್ಮೀಯರೊಬ್ರು ಶಶಿಶೇಖರ್ ಅಂತ ಹೇಳಿ, ಅವರು ಗವ್ಯ ಚಿಕಿತ್ಸಕರು. ನಾವು ಸುಮ್ಮನೆ ಹೀಗೆ ಕೂತು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅಣಬೆ ಬೆಳಿಲಿಕ್ಕೆ ಏನೇನು ಅಗತ್ಯ ಇದೆ ಅಂತ ಹೇಳುವಾಗ, ಅದು ಸಸ್ಯದ ರೀತಿಯಲ್ಲಿ ಅಲ್ಲ, ಮನುಷ್ಯರ ಹಾಗೆ ಆಮ್ಲಜನಕವನ್ನು ತಗೊಂಡು, ಮನುಷ್ಯರು ಅಥವಾ ಪ್ರಾಣಿಗಳು, ಜೀವಿಗಳು ಆಮ್ಲಜನಕವನ್ನು ಸ್ವೀಕಾರ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತದೆ ಅಂತ ಹೇಳುವಂತ ವಿಚಾರ ಬಂತು. ಆವಾಗ ಅವರು ಒಂದು ಮಾತು ಹೇಳಿದ್ರು, ಹಿಂದಿನವರು ಮಾಡಿದಂತ ನಿಯಮಗಳು ಸುಮ್ಮನೆ ಇಲ್ಲ, ಅದು ಅಣಬೆಯನ್ನ ಬೆಳೆಯುವಾಗ ನಮಗೆ ಅದರಲ್ಲಿ ಈಗ ಶಾಖಾಹಾರಕ್ಕಿಂತ ಹೊರತದ್ದು ಹೇಳುದಿದ್ರೆ ಮಾಂಸಾಹಾರ ಅಂತವೇ ಹೇಳ್ಬಹುದು. ಮಾಂಸಾಹಾರದ ರೀತಿಯ ಯಾವುದೇ ವ್ಯವಸ್ಥೆಗಳಿಲ್ಲ ಅದರಲ್ಲಿ, ಯಾಕಂದ್ರೆ ಮೈಸೀಲಿಯವನ್ನ ಅದು ಒಂದು ಸಸ್ಯ ಮೂಲದಿಂದಲೇ ಬರುವಂತ ಹೆಸರುಕಾಳು ಇರ್ಬಹುದು, ಗೋಧಿ, ಇದರ ಮೂಲಕವಾಗಿ ಒಣ ಬೈಹುಲ್ಯನಲ್ಲಿ ನಾವು ಬೆಳೆಯುವಂತದ್ದು. ಮಾಂಸ ಅಥವಾ ಆ ರೀತಿಯ ಯಾವುದೇ ವ್ಯವಸ್ಥೆಗಳು ಕಾಣಲ್ಪಡುವುದಿಲ್ಲ ಅದರಲ್ಲಿ. ಆದ್ರೂ ಯಾಕೆ ಅದನ್ನು ವರ್ಜ್ಯ ಅಥವಾ ನಾವು ಅದನ್ನು ಉಪಯೋಗಿಸಬಾರದು ಅಂತ ನಿಯಮ ಮಾಡಿದ್ರು ಅಂತ ಹೇಳಿದ್ರ ಬಗ್ಗೆ ಆವಾಗ ಮಾಹಿತಿ ಬಂತು. ಅದರಲ್ಲಿರುವಂತಹ ಗುಣ, ಈ ಪ್ರಾಣಿ ಪ್ರಭೇದದ ಗುಣ ಇರಬಹುದು ಅಂತೇಳಿ, ಆಮ್ಲಜನಕವನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡಬೇಕಾದ್ರೆ, ಈಗ ಒಂದು ಸಸ್ಯ ಬೆಳಿಬೇಕಿದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತದೆ, ಆಮ್ಲಜನಕವನ್ನು ಕೊಡ್ತದೆ, ಪತ್ರ ಹರಿತಿದೆ ಅದರಲ್ಲಿ. ಇದರಲ್ಲಿ ಆ ಎರಡೂ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಇದರ ಗುಣ ತಾಮಸ ಅಂತ ಹೇಳ್ಬಹುದು. ಇವತ್ತು 3 ಗುಣಗಳನ್ನು ಹೇಳ್ತೇವಲ್ವ, ಅದರಲ್ಲಿ ಮಾಂಸದಲ್ಲಿ ಇರುವಂತಹ ಗುಣ ತಾಮಸ ಗುಣವನ್ನು ಇದು ಹೊಂದಿರಬಹುದು. ಆ ಕಾರಣಕ್ಕೋಸ್ಕರ ಶಾಖಾಹಾರಿಗಳನ್ನು ಅದನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳುವಂತಹ ನಿಯಮ ಇರಬಹುದು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬಂದೆವು. ಸಾಮಾನ್ಯವಾಗಿ ಶುದ್ಧ ಶಾಖಾಹಾರಿಗಳು ಇವತ್ತು ಹಲವು ತರಕಾರಿಗಳನ್ನು ಕೂಡ ತಗೊಳ್ಳೋದಿಲ್ಲ, ಉದಾಹರಣೆಗೆ ಬಸಳೆ ಇರಬಹುದು, ಇನ್ನು ಮಣ್ಣಿನ ಅಡಿಯಲ್ಲಿ ಬೆಳೆದಂತಹ ಗೆಡ್ಡೆಗಳು ಇದನ್ನು ಉಪಯೋಗಿಸಬಾರದು ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ಗುಣಗಳು ಅದರಲ್ಲಿ ತಾಮಸ ಗುಣ ಇದೆ ಅಂತ ಹೇಳುವ ಕಾರಣಕ್ಕೆ ತಿನ್ನಬಾರದು ಅಂತ ಹೇಳುವಂತದ್ದು. ಅದೇ ವರ್ಗಕ್ಕೆ ಸೇರಿದ್ದು ಅಣಬೆ ಅಂತ ನಾವು ತಿಳ್ಕೊಂಡಂತ ವಿಚಾರ. ಇನ್ನು ನೀವು ಕೇಳಿದ ಹಾಗೆ ಹಲವು ಜನ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಹಲವು ಜನ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಹೀಗಿದೆ. ಔಷಧಿಯ ಮಹತ್ವ ಏನು ಅಂತ ಅಣಬೆಯಲ್ಲಿ? ಅಣಬೆಯ ವಿಚಾರದಲ್ಲಿ ಸೈಂಟಿಫಿಕ್ ಆಗಿ ಮಾಹಿತಿಯನ್ನು ಪೂರ್ಣ ರೀತಿಯಲ್ಲಿ ಕೊಡುವುದಕ್ಕೆ ನಾನು ಅಸಮರ್ಥ ಇದ್ದೇನೆ. ಅದನ್ನು ಬೆಳೆಯುವ ವಿಷಯದಲ್ಲಿ ಒಂದು ಹಂತಕ್ಕೆ ಹೀಗೆ ಅಂತ ಹೇಳಬಹುದು ಅಂತ ಹೇಳುವ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಾತಾಡುವುದನ್ನು ಅಥವಾ ಬೇರೆ ಬೇರೆ ಜನ ಹೇಳುವಂಥ ವಿಷಯಗಳನ್ನು ಮಾತ್ರ ಕೇಳಿಸ್ಕೊಂಡದ್ದು ನಾನು. ಮೋದಿಯವರು ತಿಂತಾರೆ, ಹಾಗಾಗಿ ಅಣಬೆ ತಿನ್ನಬಹುದು, ಆರೋಗ್ಯಕ್ಕೆ ಒಳ್ಳೇದು ಅಂತ ಅಷ್ಟೇ ನನಗೆ ಹೇಳಬಲ್ಲೆ. ಬಹಳ ಸಂತೋಷ ಗಿರೀಶ್ ಚೂರಭಟ್ ಅವರೇ. ಸಾಂಪ್ರದಾಯಿಕವಾಗಿ ನಾವು ಕರಾವಳಿ ಜಿಲ್ಲೆಗಳಲ್ಲಿ ನೋಡುವಂತಹದ್ದು ಈ ಅಡಿಕೆ ಕೃಷಿ ಜೊತೆಗೆ ಒಂದಷ್ಟು ತೆಂಗು ಕೊಕ್ಕೋ ಅಥವಾ ಕಾಳು ಮೆಣಸು ಇಂಥದ್ದನ್ನು ಬೆಳೆಯುವುದನ್ನು ನೋಡ್ತೀವಿ. ಆದರೆ ವಾಣಿಜ್ಯವಾಗಿಯೂ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿಕೊಂಡು ಈ ಅಣಬೆ ಕೃಷಿಯನ್ನು ಮಾಡಬಹುದು, ಮಾರುಕಟ್ಟೆಯನ್ನು ಕಂಡುಕೊಳ್ಬಹುದು ಅನ್ನೋದನ್ನು ನೀವು ಕಂಡುಕೊಂಡಿದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಹಾಲು ಅಣಬೆ ಕೃಷಿ ಅನುಭವದ ಕುರಿತು ಪುತ್ತೂರಿನ ಗಿರೀಶ್ವರ ಭಟ್ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಕೃಷಿ ಮಾಹಿತಿ. ಹಿಪ್ಪುನೇರಳೆಯನ್ನ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಸಮತಟ್ಟಾದ ಇಲ್ಲವೇ ಸ್ವಲ್ಪ ಇಳಿಜಾರದ ಭೂಮಿಯು ಹಿಪ್ಪುನೇರಳೆಗೆ ಸೂಕ್ತವಾದಂತಹದ್ದು. ಹೆಚ್ಚು ಇಳಿಜಾರಿರುವಂತಹ ಪ್ರದೇಶಗಳಲ್ಲಿ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಅಂದರೆ ಮೆಟ್ಟಿಲು ರೀತಿಯಲ್ಲಿ ಪಾತಿಗಳನ್ನು ಮಾಡಿಕೊಂಡು ನಂತರ ನಾಟಿ ಮಾಡಬೇಕು. ನೀರು ನಿಲ್ಲುವ ಸ್ಥಳಗಳಲ್ಲಾದರೆ ನೀರು ಚೆನ್ನಾಗಿ ಬಸಿದು ಹೋಗುವುದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಭೂಮಿಯನ್ನು ಸುಮಾರು 30-35 ಸೆಂಟಿಮೀಟರ್ ಅಥವಾ 1 ಅಡಿ ಆಳಕ್ಕೆ ಅಗತ್ಯ ಮಾಡಿ ಕಳೆಯ ಬೇರುಗಳನ್ನು ತೆಗೆದುಹಾಕಿ ಮಣ್ಣಿನ ಹೆಂಟೆಗಳನ್ನು ಒಡೆದು ಪುಡಿ ಮಾಡಿ ಪ್ರತಿ ಎಕರೆಗೆ ಸುಮಾರು 8 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಹಾಕಬೇಕು. ಭೂಮಿಯನ್ನು ಸಮತಟ್ಟು ಮಾಡಿಕೊಳ್ಬೇಕು. ನಂತರ ಅನುಕೂಲವಾಗುವ ರೀತಿಯಲ್ಲಿ ಬದುಗಳನ್ನು ಪಾತಿಗಳನ್ನು ನಿರ್ಮಿಸಿಕೊಳ್ಬೇಕು. 8-10 ತಿಂಗಳು ಬೆಳೆದಿರುವಂತಹ ಸುಮಾರು 10-12 ಮಿಲಿಮೀಟರ್ ವ್ಯಾಸವುಳ್ಳ ರೆಂಬೆಗಳನ್ನು ಬಿತ್ತನೆ ಕಡ್ಡಿಗಾಗಿ ಉಪಯೋಗಿಸಬೇಕು. ಪ್ರತಿ ಕಡ್ಡಿಯು ಸುಮಾರು 20-22 ಸೆಂಟಿಮೀಟರ್ ಉದ್ದವಿದ್ದು 3-4 ಮೊಗ್ಗುಗಳು ಹೊಂದಿರಬೇಕು. ಪ್ರತಿ ಗುಣಿಯಲ್ಲಿ 1 ಬಿತ್ತನೆ ಕಡ್ಡಿ ಅಥವಾ ಸಸಿ ಮಡಿಗಳಲ್ಲಿ ಬೆಳೆಸಿರುವಂತಹ ಗಿಡವನ್ನು ನಾಟಿ ಮಾಡಬೇಕಾಗ್ತದೆ. 3 ಅಡಿ ಉದ್ದ ಹಾಗೂ 3 ಅಡಿ ಅಗಲ ಇರುವಂತಹ ಸಾಲುಗಳ ನಡುವಿನ ಅಂತರ ಶಿಫಾರಸು ಮಾಡಲಾಗಿದೆ. M5, S36, V1 ಮುಂತಾದ ತಳಿಗಳನ್ನು ಬಳಕೆ ಮಾಡಬಹುದು. 1 ಎಕರೆ ಪ್ರದೇಶಕ್ಕೆ 3 ಅಡಿ ಅಂತರದಲ್ಲಿ ನಾಟಿ ಮಾಡುವುದಾದರೆ ಸುಮಾರು 4840 ಗಿಡಗಳು ನಿಲ್ತವೆ. ತೋಟದ ಸ್ಥಾಪನೆಯ ಪ್ರಾರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾಗಿರುವಂತಹ ಕೆಲವೊಂದು ಕೃಷಿ ಕ್ರಮಗಳು ಈ ರೀತಿಯಾಗಿವೆ. ಬೇಸಿಗೆಯಲ್ಲಿ ಸುಮಾರು 5-6 ದಿವಸಗಳ ಅವಧಿಯಲ್ಲಿ ತಪ್ಪದೇ ನೀರನ್ನು ಹಾಯಿಸಬೇಕಾಗ್ತದೆ. ನಾಟಿ ಮಾಡಿದ ನಂತರ ಕಳೆಯನ್ನು ಗಿಡಗಳಿಗೆ ಹಾನಿಯಾಗದ ಹಾಗೆ ಕೀಳ್ತಾ ಇರಬೇಕು. ನಾಟಿಯಾದ 3 ತಿಂಗಳ ನಂತರ ಮೊದಲ ಕಂತಿನ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಪ್ರತಿ ಹೆಕ್ಟೇರಿಗೆ 20 ಕಿಲೋದಷ್ಟು ಸಾರಜನಕ, 20 ಕಿಲೋ ರಂಜಕ ಹಾಗೂ 20 ಕಿಲೋ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ನಾಟಿ ಮಾಡಿದ 6 ತಿಂಗಳ ನಂತರ ಮೊದಲ ಬೆಳೆಯ ಸೊಪ್ಪನ್ನು ಹಗುರವಾಗಿ ಬಿಡಿಸಿಕೊಳ್ಳಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮೊದಲನೇ ಬೆಳೆಗೆ ಬುಡ ಕಟಾವು ಮಾಡಿದ ನಂತರ ಪ್ರತಿ ಎಕರೆಗೆ ಸುಮಾರು 8 ಟನ್ನಷ್ಟು ಕೊಡಬೇಕಾಗ್ತದೆ. ಪ್ರತಿ ಎಕರೆ ಹಿಪ್ಪುನೇರಳೆ ತೋಟಕ್ಕೆ ಪ್ರತಿ ಬೆಳೆಗೆ ಸುಮಾರು 50 ಕಿಲೋದಷ್ಟು ಯೂರಿಯಾ, 60 ಕಿಲೋದಷ್ಟು ರಾಕ್ ಫಾಸ್ಪೇಟ್, 20 ಕಿಲೋದಷ್ಟು ಪೊಟ್ಯಾಷ್ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗ್ತದೆ. ರಾಸಾಯನಿಕ ಗೊಬ್ಬರವನ್ನು ಕೊಡುವುದಕ್ಕಿಂತ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಿಕೊಂಡು ಅದರ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಬೇಕಾಗ್ತದೆ. ಅಜೆಟೋಬ್ಯಾಕ್ಟರ್ ಜೈವಿಕ ಗೊಬ್ಬರ ಮತ್ತು ವ್ಯಾಮ್ ಅನ್ನು ಬಳಸುವುದರಿಂದ ಸಾರಜನಕ ಮತ್ತು ರಂಜಕಯುಕ್ತ ರಸಗೊಬ್ಬರಗಳಲ್ಲಿ 15-20% ಉಳಿತಾಯವನ್ನು ಮಾಡಬಹುದು. ಹಾಗೆಯೇ ಅಂತರ ಬೇಸಾಯುವ ಕ್ರಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ. ಅಗತ್ಯ ಮಾಡಿ ಮಣ್ಣನ್ನು ಸಡಿಲಗೊಳಿಸುವಂತಹದ್ದು, ಕಳೆಯನ್ನು ತೆಗೆದು ಸ್ವಚ್ಛ ಮಾಡುವುದರಿಂದ ಮಣ್ಣು ಸಡಿಲಗೊಂಡು ಸೊಪ್ಪಿನ ಇಳುವರಿ ಹೆಚ್ಚುವುದಕ್ಕೆ ಅನುಕೂಲವಾಗ್ತದೆ. ರೇಷ್ಮೆ ಕೃಷಿಯಲ್ಲಿ ಹುಳು ಸಾಕಣೆ ಮನೆಯ ನಿರ್ವಹಣೆ ಮಾಡುವಂತಹದ್ದು ಅತ್ಯಂತ ಪ್ರಮುಖವಾದಂತಹ ಕೆಲಸ. ಹುಳು ಸಾಕಣೆ ಮನೆಯನ್ನು ಪೂರ್ವ ಪಶ್ಚಿಮ ದಿಕ್ಕಿಗೆ ಉದ್ದವಾಗಿ ನಿರ್ಮಿಸುವಂತಹದ್ದು, ಜೊತೆಗೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮೊಗಸಾಲೆ ಹೊಂದಿರುವಂತಹದ್ದು ಒಳ್ಳೆಯದು. ಸಾಕಣೆ ಮನೆಯ ಅಗತ್ಯ ಉಷ್ಣಾಂಶ ಮತ್ತು ತೇವಾಂಶವನ್ನು ನಿರ್ವಹಿಸುವುದಕ್ಕೆ ಸೌಕರ್ಯಗಳಿಂದ ಸಜ್ಜುಗೊಂಡಿರಬೇಕು. ಸೋಂಕು ನಿವಾರಣೆಗೆ ಅನುಕೂಲ ಆಗುವ ಹಾಗೆ ನುಣುಪು ಗೋಡೆಗಳನ್ನು ಹೊಂದಿರಬೇಕು. ಗೋಡೆಗಳು ಎತ್ತರವಾಗಿದ್ದು ಸಾಕಷ್ಟು ಗಾಳಿ ಬೆಳಕು ಬರುವುದಕ್ಕೆ ಕಿಟಕಿ ಬಾಗಿಲುಗಳನ್ನು ಹೊಂದಿರಬೇಕು. ಸೋಂಕು ನಿವಾರಣಾ ಸಮಯದಲ್ಲಿ ಗಾಳಿ ಆಡದಂತೆ ಭದ್ರಪಡಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಮಾರುಕಟ್ಟೆಗೆ ಗೂಡು ಹೋದ ನಂತರ ಹುಳು ಸಾಕಾಣಿಕೆ ಕಟ್ಟಡದಲ್ಲಿರುವಂತಹ ಸತ್ತಿರುವಂತಹ ರೋಗಗ್ರಸ್ತ ಹುಳುಗಳು, ಕಳಪೆ ಗೂಡುಗಳು ಹಾಗೂ ಉಳಿದ ಕಸಕಡ್ಡಿಗಳನ್ನು ಸಾಗಿಸಿ ಸುಟ್ಟು ಹಾಕಬೇಕು. ಚಂದ್ರಿಕೆಗಳನ್ನು ಮತ್ತು ಇತರೆ ಹುಳು ಸಾಕುವ ಉಪಕರಣಗಳನ್ನು ಸೋಂಕು ನಿವಾರಕಗಳಲ್ಲಿ ಮುಳುಗಿಸಿ ಸೋಂಕು ನಿವಾರಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹುಳು ಸಾಕಣೆಗೆ 5 ದಿವಸ ಮೊದಲು ಸಾಕಣೆ ಮನೆಯನ್ನು ತೊಳೆದು ಸ್ವಚ್ಛಗೊಳಿಸಿದ ಉಪಕರಣಗಳನ್ನು ಸೂರ್ಯನ ಬಿಸಿಲಿನಲ್ಲಿಡಬೇಕು. 4 ದಿನ ಮೊದಲು ಹುಳು ಸಾಕಣೆ ಮನೆ ಉಪಕರಣಗಳನ್ನು ಶೇಕಡ 0.3 ಸುಣ್ಣದ ತಿಳಿ ಅಥವಾ 3 ದಿನಗಳ ಮೊದಲು 2% ಬ್ಲೀಚಿಂಗ್ ಪುಡಿ ಇಲ್ಲವೇ ಇತರ ಶಿಫಾರಸು ಮಾಡಿರುವಂತಹ ರಾಸಾಯನಿಕವನ್ನು ಉಪಯೋಗಿಸಿ ಸೋಂಕು ನಿವಾರಣೆಯನ್ನು ಮಾಡಿಕೊಳ್ಬೇಕು. 2 ದಿನ ಮೊದಲು ಹುಳು ಸಾಕಣೆಯ ಮನೆಯ ಸುತ್ತಲೂ 5% ಬ್ಲೀಚಿಂಗ್ ಪುಡಿಯನ್ನು ಸುಟ್ಟ ಸುಣ್ಣದೊಂದಿಗೆ ಸಿದ್ಧಪಡಿಸಿ ಉದುರಿಸಬೇಕು. ಹಿಂದಿನ ದಿವಸ ಕಿಟಕಿ ಬಾಗಿಲುಗಳನ್ನು ತೆರೆದು ಶುದ್ಧ ಗಾಳಿ ಬರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮೊಟ್ಟೆಯನ್ನು ಪರಿಪಾಕಿಸುವಂತಹದ್ದು ಮತ್ತು ಕಪ್ಪು ಪೆಟ್ಟಿಗೆ ವಿಧಾನವು ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. ಮೊಟ್ಟೆಗಳನ್ನು 25°C ಉಷ್ಣಾಂಶ ಮತ್ತು ಶೇಕಡ 70% ತೇವಾಂಶದಲ್ಲಿ ಪರಿಪಾಕಿಸಬೇಕಾಗ್ತದೆ. ಮೊಟ್ಟೆ ಕಪ್ಪು ಚುಕ್ಕೆ ಹಂತಕ್ಕೆ ಬಂದಾಗ ಅವುಗಳನ್ನು ಕಪ್ಪು ಪೆಟ್ಟಿಗೆಯಲ್ಲಿ ಇಡಬೇಕು. ಚಾಕಿಯಾಗುವ ದಿನ ಮೊಟ್ಟೆಗಳನ್ನು ಬೆಳಕಿಗೆ ತೆರೆದರೆ ಎಲ್ಲ ಮೊಟ್ಟೆಗಳು ಒಮ್ಮೆಲೆ ಚಾಕಿಯಾಗ್ತವೆ. 1ನೇ ಹಂತದ ಚಾಕಿ ಸಾಕಣೆ ಅಂತಂದರೆ ತುದಿಯಿಂದ 3 ಎಲೆಯನ್ನು ಬಿಟ್ಟು ಕೆಳಗಿನ 3 ಎಲೆಗಳನ್ನು ಸಣ್ಣ ಹುಳು ಸಾಕಣೆಗೆ ಉಪಯೋಗಿಸಬೇಕಾಗ್ತದೆ. ಸೊಪ್ಪನ್ನು ಕತ್ತರಿಸಿ ದಿನಕ್ಕೆ 2 ಬಾರಿ ಹುಳುಗಳಿಗೆ ನೀಡಬೇಕು. ಹುಳು ಸಾಕುವ ಕೊಠಡಿಯ ಉಷ್ಣಾಂಶ 28°C ಹಾಗೂ ತೇವಾಂಶ 90% ಇರುವ ಹಾಗೆ ನೋಡಿಕೊಳ್ಬೇಕು. 100 ಮೊಟ್ಟೆಯ ಹುಳುಗಳಿಗೆ ಪ್ರಾರಂಭದಲ್ಲಿ ಸುಮಾರು 8 ಚದರ ಸ್ಥಳಾವಕಾಶವನ್ನು ನೀಡಿ 1ನೇ ಜ್ವರಕ್ಕೆ ಹೋಗುವಾಗ 18 ಚದರ ಸ್ಥಳಾವಕಾಶ ಬೇಕಾಗ್ತದೆ. ಹುಳುಗಳಿಗೆ ಹೊಸದಾಗಿ ಸೊಪ್ಪನ್ನು ಕೊಡುವ ಮೊದಲು ಅವಶ್ಯಕತೆಗೆ ತಕ್ಕಂತೆ ಸ್ಥಳಾವಕಾಶವನ್ನು ಹೆಚ್ಚಿಸಿ ಹುಳುಗಳು ತಿಂದು ಉಳಿದ ಸೊಪ್ಪು ಒಣಗುವ ಸಲುವಾಗಿ ತಟ್ಟೆಗಳನ್ನು 1/2 ಗಂಟೆ ಕಾಲ ಗಾಳಿಗೆ ತೆರೆದಿಡಬೇಕು. ಅವಶ್ಯ ಇದ್ದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಧೂಳೀಕರಿಸಬೇಕು. 2ನೇ ಹಂತದ ಚಾಕಿ ಸಾಕಾಣಿಕೆಯಲ್ಲಿ 1ನೇ ಜ್ವರದಿಂದ ಎದ್ದ ಹುಳುಗಳ ಮೇಲೆ ಹಾಸಿಗೆಯ ಸೋಂಕು ನಿವಾರಕವನ್ನು ಉದುರಿಸಿ ನಂತರ ಸೊಪ್ಪು ಕೊಡಬೇಕು. ತುದಿಯಿಂದ 3 ಎಲೆಯನ್ನು ಬಿಟ್ಟು ಕೆಳಗಿನ 5-6 ಎಲೆಗಳನ್ನು ಹುಳು ಸಾಕಾಣಿಕೆಗೆ ಉಪಯೋಗಿಸಬೇಕು. ಸೊಪ್ಪನ್ನು ಕತ್ತರಿಸಿ ದಿವಸಕ್ಕೆ 2-3 ಬಾರಿ ಕೊಡಬೇಕಾಗ್ತದೆ. ಹುಳು ಸಾಕುವ ಕೊಠಡಿಯ ಉಷ್ಣಾಂಶ 27°C ಹಾಗೂ ತೇವಾಂಶ ಸುಮಾರು 80%-90% ಇರುವ ಹಾಗೆ ನೋಡಿಕೊಳ್ಬೇಕು. 100 ಮೊಟ್ಟೆಯ ಹುಳುಗಳಿಗೆ ಪ್ರಾರಂಭದಲ್ಲಿ 18 ಚದರ ಸ್ಥಳಾವಕಾಶ, 2ನೇ ಜ್ವರಕ್ಕೆ ಹೋಗುವಾಗ ಸುಮಾರು 55% ಸ್ಥಳಾವಕಾಶವನ್ನು ಕೊಡಬೇಕಾಗ್ತದೆ. ಹುಳುಗಳಿಗೆ ಹೊಸದಾಗಿ ಸೊಪ್ಪು ಕೊಡುವ ಮೊದಲು ಅವಶ್ಯಕತೆಗೆ ತಕ್ಕಂತೆ ಸ್ಥಳಾವಕಾಶವನ್ನು ಹೆಚ್ಚಿಸಿ ಹುಳುಗಳು ತಿಂದು ಉಳಿದ ಸೊಪ್ಪು ಒಣಗುವ ಸಲುವಾಗಿ ತಟ್ಟೆಗಳನ್ನು 1/2 ಗಂಟೆ ಕಾಲ ಗಾಳಿಗೆ ತೆರೆದಿಡಬೇಕು. ಅವಶ್ಯವಿದ್ದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಧೂಳೀಕರಿಸಬೇಕು. ರೇಷ್ಮೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದವರು ಹತ್ತಿರದ ರೇಷ್ಮೆ ಸಹಾಯಕ ನಿರ್ದೇಶಕರು ಇವರನ್ನು ಸಂಪರ್ಕಿಸಬಹುದು. ಇಲ್ಲವೇ ರೇಷ್ಮೆ ಉಪನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಟ್ಟಡ ಅಶೋಕ್ ನಗರ ಮಂಗಳೂರು ಇವರನ್ನ ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी किसान वाणी कार्यक्रम ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಲ್ಗೆ 47,000 ರೂಪಾಯಿಯಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 25,000 35,000, ಕೊಬ್ಬರಿ ಕ್ವಿಂಟಲ್ಗೆ 7,500 11,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,018 20,000, 2ನೇ ವರ್ಗ 1,010 16,000, ಅಕ್ಕಿ ಬೆಳ್ತಿಗೆ ಕ್ವಿಂಟಲ್ಗೆ 2,000 to 2,750 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಲ್ಗೆ 2,100 to 2,850, IR8 ಕ್ವಿಂಟಲ್ಗೆ 2,550 to 2,850, ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,900 ರಿಂದ 4,000, ಕೆಂಪು ಕ್ವಿಂಟಾಲ್ಗೆ 3,700 ರಿಂದ 3,800, ಕಪ್ಪು ಕ್ವಿಂಟಾಲ್ಗೆ 3,900 ರಿಂದ 4,000, ಮೆಣಸು ಆಮದು ಕ್ವಿಂಟಾಲ್ಗೆ 14,500 ರಿಂದ 19,000, ಕಾಳುಮೆಣಸು ಕ್ವಿಂಟಾಲ್ಗೆ 46,000 ರಿಂದ 50,000, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 8,300 ರಿಂದ 10,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 2,000 ರಿಂದ 2,400, ಕದಳಿ ಕ್ವಿಂಟಾಲಿಗೆ 2,000 ರಿಂದ 2,400, ಗಾಳಿ ಕ್ವಿಂಟಾಲಿಗೆ 1,600 ರಿಂದ 2,000, ನೇಂದ್ರ ಕ್ವಿಂಟಾಲಿಗೆ 3,000 ರಿಂದ 3,600 ರೂಪಾಯಿ. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಈಗ ಕೇಳಿ ಕೆಜೆ ಯೇಸುದಾಸ್ ಹಾಡಿರುವ ಒಂದು ಭಕ್ತಿಗೀತೆ.